ಪ್ರಾದೇಶಿಕ ರೇಷ್ಮೆ ಸಂಶೋಧನಾ ಸಂಸ್ಥೆ ಚಾಮರಾಜನಗರ, ರಾಷ್ಟ್ರೀಯ ಅರಗು ಸಂಶೋಧನಾ ಸಂಸ್ಥೆ ರಾಂಚಿ ಅಂತ ಹೇಳಿ ಅಲ್ಲಿಗೆ ನಾವು ಹೋಗಿ ಈಗಾಗಲೇ ನಾವು ವಿಶಾಲ ಅಂದ್ರೆ ವೈಡರ್ ಸ್ಪೇಸಿಂಗ್ ಅಂತ ಅಗಲವಾದ ಸಾಲು ಸಾಲುಗಳಲ್ಲಿ ನಾವು ವಿಶಾಲವಾದ ಸ್ಥಳವನ್ನು ಕೊಟ್ಟು ಮರಗಡ್ಡೆಯನ್ನು ನಾವು ಇವತ್ತಿನ ದಿವಸ ಈ ಎಲ್ಲಿ ನೀರಿನ ಅಂಶ ಕಡಿಮೆ ಇದೆ ಅಥವಾ ಬೋರ್ವೆಲ್ ಅಲ್ಲಿ ಎಲ್ಲಿ ನೀರು ಕಡಿಮೆ ಇದೆ ಆ ಭಾಗದ ಜನತೆಗೆ ಇವಾಗಲೇ ಮರಗಡ್ಡಿ ರೇಷ್ಮೆ ತಾಂತ್ರಿಕತೆಯನ್ನು ನಾವು ಹೇಳಿದ್ದೀವಿ. 1 ಎಕರೆ ಜಮೀನಿನಲ್ಲಿ 680 ಗಿಡಗಳು ಬರುತ್ತೆ. ಗಿಡದಿಂದ ಗಿಡಕ್ಕೆ 8 ಅಡಿ ನಾವು ಇವತ್ತಿನ ದಿವಸ ನಾವು ಅಭಿವೃದ್ಧಿಪಡಿಸಿರೋದ್ರಿಂದ ಈ 8 ಅಡಿ ಮಧ್ಯದಲ್ಲಿ ಬೇರೆ ಬೆಳೆಯನ್ನ ಅಂತರ ಬೆಳೆಯನ್ನಾಗಿ ಮಾಡಿ ನಮ್ಮ ರೈತರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಬಹುದ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ರಾಷ್ಟ್ರೀಯ ಅರಗು ಸಂಶೋಧನಾ ಸಂಸ್ಥೆ ರಾಂಚಿ ಅವರ ಜೊತೆ ಒಡಗೂಡಿ ಈ ಒಂದು ಅರಗು ಅಭಿವೃದ್ಧಿಯನ್ನು ಕೂಡ ಯಾಕೆ ನಾವು ರೇಷ್ಮೆ ಜೊತೆಗೆ ಮಾಡಬಾರದು ಅಂತ ಒಂದು ಪ್ರಯೋಗವನ್ನು ಮಾಡಿದ್ವಿ. ಸುಮಾರು ಈಗ 2 ವರ್ಷಗಳಿಂದ ಈ ಒಂದು ಪ್ರಯೋಗವನ್ನ ನಮ್ಮ ಪ್ರಾದೇಶಿಕ ರೇಷ್ಮೆ ಸಂಶೋಧನಾ ಸಂಸ್ಥೆ ಚಾಮರಾಜನಗರ ಮತ್ತೆ ರೈತರ ಒಂದು ತೋಟದಲ್ಲಿ ಈಗ ತುಂಬಲಾ ಅಂತ ಹೇಳಿ ಮಹೇಶ್ ಅಂತ ಅವರ ಜಮೀನನ್ನು ಕೂಡ ಈ ಒಂದು ತಾಂತ್ರಿಕತೆಯನ್ನ ನಾವು ಇವತ್ತೊಂದು ದಿವಸ ಅಭಿವೃದ್ಧಿ ಮಾಡಿದ್ದೀವಿ. ಇಲ್ಲಿ ಮೂಲ ಉದ್ದೇಶ ಏನು ಅಂತಂದ್ರೆ ನಮ್ಮ ರೈತರ ಆರ್ಥಿಕ ಪರಿಸ್ಥಿತಿಯನ್ನ ಹರಗು ಮತ್ತೆ ರೇಷ್ಮೆ ಸಿಲ್ಕ್ ಅಂಡ್ ಲ್ಯಾಕ್ ಎರಡು ಕಡೆಯಿಂದ ನಾವು ಯಾವ ತರ ಇನ್ಕಮ್ ಜನರೇಟ್ ಮಾಡಬಹುದು ಅನ್ನೋ ಒಂದು ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಲ್ಯಾಕ್ ಅಂದ ತಕ್ಷಣ ನಮ್ಮವರುಗಳಿಗೆ ಏನಾಗಿದೆ ಅಂತಂದ್ರೆ ಬರೀ ಮೇಣ ಅಥವಾ ಅರಗು ಅಷ್ಟೇ ಅಲ್ಲ ಸಾರ್ ಅಂತ ಕೇಳ್ತಾರೆ. ಇವರಿಗೆ ಅದರ ಬಗ್ಗೆ ಅಷ್ಟು ಅನುಭವ ಇಲ್ಲ. ಇವಾಗ ಅರಗು ಮತ್ತು ಬಣ್ಣದ ಕಾರ್ಖಾನೆ ಮೂಲತಃ ಮೈಸೂರಲ್ಲೇ ಉದ್ಭವ ಆಗಿದ್ರು ಕೂಡ ಹಿಂದೆ ಇದ್ದಂತ ಆದಿವಾಸಿಗಳು ಈ ಅರಗನ್ನ ಕಾಡಿನ ಪ್ರದೇಶದಲ್ಲಿ ತಗೊಂಬಂದು ಅದನ್ನು ಮಾರಿ ಅವರ ಜೀವನವನ್ನ ಸುಧಾರಣೆ ಮಾಡ್ಕೊಂಡಿದ್ದಂತ ಒಂದು ಮೈಸೂರು ಒಂದು ಪಟ್ಟಣ ಇದು. ಆದ್ರೂ ಕೂಡ ನಮ್ಮ ಈ ಒಂದು ಜನತೆಗೆ ಈ ಅರಗು ಎಲ್ಲಿಂದ ಬರುತ್ತೆ, ಯಾವ ತರ ಬರುತ್ತೆ, ಹೆಂಗೆ ನಾವು ಇದನ್ನ ನಾವು ಬೆಳಿಬಹುದು ಅನ್ನೋದ್ರ ಬಗ್ಗೆ ಅರಿವಿಲ್ಲ, ಜಾಸ್ತಿ ಅರಿವಿಲ್ಲ. ಈಗ ರಿಪ್ನೆಲ್ಲ ಗಿಡಕ್ಕೆ ಯಾವ ತರ ರೇಷ್ಮೆ ಹುಳು ಒಂದು ಕೀಟ ಬೇಕೋ ಅದೇ ತರ ಈ ಅರಗು ತಯಾರು ಮಾಡಬೇಕಾದ್ರೆ ಎರಡು ಒಂದು ಗಿಡನೂ ಬೇಕು, ಇನ್ನೊಂದು ಹುಳನೂ ಬೇಕು. ಅದನ್ನು ಕೂಡ ಇನ್ಸೆಕ್ಟ್ ಅದು. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಕೆರಿಯಲ್ ಅಕ್ಕ ಅಂತ ಕರಿತೀವಿ. ಅದು ಸ್ಕೇಲ್ ಇನ್ಸೆಕ್ಟ್ ಅಂತ ಕರಿತೀವಿ ಅದನ್ನ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ನೋಡಿ, ಈ ಒಂದು ಸ್ಕೇಲ್ ಇನ್ಸೆಕ್ಟ್ ಅಥವಾ ಕೆರಿಯಲ್ ಅಕ್ಕ ಅನ್ನೋದು ಈ ಮುತ್ತುಗದೆಲೆ ಅಂತ ಹೇಳ್ತೀವಿ. ಆ ಮುತ್ತುಗದೆಲೆಯಲ್ಲೂ ಕೂಡ ಈ ಒಂದು ಇನ್ಸೆಕ್ಟ್ ಇದ್ರ ಮೇಲೆ ಕೂತು ರಸವನ್ನ ಹೀರಿ ಗೋಂದುವನ್ನ ತಯಾರಿಸಿ ಆಮೇಲೆ ಅದರ ಕಾಲಾವಧಿಯನ್ನ ಮುಗಿಸ್ಕೊಡುತ್ತೆ. ಅದೇ ತರ ತೊಗರಿ ಅದಕ್ಕೂ ಬರುತ್ತೆ, ಮತ್ತೆ ದಾಸವಾಳ ಗಿಡಕ್ಕೂ ಬರುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಈ ರಾಂಚಿನಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕಮರ್ಷಿಯಲ್ ಎಕ್ಸ್ಪ್ಲಾಯಿಟೇಷನ್ ಅಂತಂತಂದ್ರೆ ಇದನ್ನ ವಾಣಿಜ್ಯ ಬೆಳೆಯನ್ನಾಗಿ ಯಾವ ತರ ಮಾಡಿಕೊಂಡು ಆರ್ಥಿಕ ಪರಿಸ್ಥಿತಿಯನ್ನ ಟ್ರೈಬಲ್ ಏರಿಯಾದಲ್ಲಿ ಮುಂದುವರಿಸಬೇಕು ಅನ್ನೋದಕ್ಕೆ ಫ್ಲೆಮಿಂಜಿಯಾ ಸೆಮೈಲೇಟ ಅಂತ ಹೇಳಿ ಇವತ್ತಿನ ದಿವಸ ಲೆಗ್ಯುಮಿನಸ್ ಪ್ಲಾಂಟ್ ಅಂತ ಹೇಳ್ತೀವಿ, ದ್ವಿದಳ ಧಾನ್ಯಗಳ ಗ್ರೂಪಿಗೆ ಸೇರಿದಂತ ಒಂದು ಗಿಡದಲ್ಲಿ ಅದನ್ನ ಲಾಂಚ್ ಸ್ಕೇಲ್ ಅಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಹಿಪ್ಪನೇರಳೆ ಗಿಡ ಯಾವ ತರ ನಮ್ಗೆ ಒಂದ್ಸರಿ ಕಡ್ಡಿ ಹಾಕಿದ್ರೆ ಯಾವ ತರ 30 ವರ್ಷ ಅಥವಾ 40 ವರ್ಷಗಳ ಕಾಲ ನಾವು ಅದರಿಂದ ಆದಾಯವನ್ನು ಪಡಿಬಹುದು, ಅದೇ ತರ ಈ ಫ್ಲೆಮಿಂಜಿಯಾ ಸೆಮೈಲೇಟ ಅನ್ನೋ ಒಂದು ಗಿಡವನ್ನು ಹಾಕಿಕೊಂಡ್ರು ಕೂಡ ಬಹುವಾರ್ಷಿಕ ಬೆಳೆಯಾಗಿ ಈ ಒಂದು ಲ್ಯಾಕ್ ಕಲ್ಟಿವೇಷನ್ ಅನ್ನ ನಾವು ಮಾಡಬಹುದು. ಈ ಪ್ರಯೋಗವನ್ನ ನಾವು ಈಗಾಗಲೇ ನಾವು ಮಾಡಿ ಅದರ ಅನುಭವಗಳು ಏನಪ್ಪಾ ಅಂತಂದ್ರೆ, ಮೊದಲನೆಯದು ಈ ಲ್ಯಾಕ್ ಓಸ್ಟ್ ಪ್ಲಾಂಟ್ ಅಂತ ಕರಿತೀವಿ. ಅಂದ್ರೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂತ ಅರಗಿನ ಹುಳುಗಳಿಗೆ ಬೇಕಾಗಿರ್ತಕ್ಕಂತ ಆಹಾರವಾದಂತ ಗಿಡ ಈ ಫ್ಲೆಮಿಂಜಿಯಾ ಸೆಮೈಲೇಟ ಅಂತ ಏನ್ ಹೇಳ್ತೀವಿ, ಅದು ಲೆಗ್ಯುಮಿನಸ್ ಪ್ಲಾಂಟ್ ಅಂತಂದ್ರೆ ಇದು ವಾತಾವರಣದಲ್ಲಿ ಇರ್ತಕ್ಕಂತ ಸಾರಜನಕವನ್ನ ಹೀರಿ ಭೂಮಿಯ ಗುಣಮಟ್ಟವನ್ನ ಅಭಿವೃದ್ಧಿಪಡಿಸುತ್ತೆ. ಅಂದ್ರೆ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸರ್ ಅಂತ ಕರಿತೀವಿ. ಇಲ್ಲಿ ನಾನು ಮೂಲಭೂತವಾಗಿ ನಾನು ಯೋಚನೆ ಮಾಡೋದೇನು ಅಂತಂದ್ರೆ, ಈ ಗಿಡವನ್ನ ಹಾಕಿ ನನ್ನ ರೇಷ್ಮೆಯನ್ನ ಸುಸ್ಥಿರವಾಗಿ ಯಾವ ತರ ನಾನು ಮುಂದುವರಿಸ್ಕೋಬಹುದು ಅಂತ ನನ್ನ ಮನಸ್ಸಲ್ಲಿದ್ದು. ಅದರ ಜೊತೆಗೆ ಏನಾದ್ರೂ ಅವಶ್ಯಕತೆ ಏನಾದ್ರು ನಮಗೆ ಇಲ್ಲಿ ಸಪೋರ್ಟ್ ಮಾಡಿದ್ರೆ, ಈ ಒಂದು ವಾತಾವರಣ ಏನಾದ್ರು ಮಾಡಿದ್ರೆ ಅರಗನ್ ಬೆಳೆಯನ್ನು ಯಾಕೆ ಮಾಡಬಾರದು ಅಂತ ಹೇಳಿ ನಾವು ಮಾಡಿ ಒಂದು ಪ್ರಬಂಧವನ್ನು ಬರೆದು ಅರಗು ಸಂಶೋಧನಾ ಸಂಸ್ಥೆ ರಾಂಚಿ ಜೊತೆ ಒಡಗೂಡಿ ಒಂದು ಕೊಲಾಬರೇಟಿವ್ ರಿಸರ್ಚ್ ಪ್ರಾಜೆಕ್ಟ್ ಅಂತ ಮಾಡಿ ಅಲ್ಲಿಂದ ದುಡ್ಡು ತರಿಸಿದ್ವಿ. ದುಡ್ಡು ತರಿಸಿದ್ರೆ ಅವರು ಈ ಒಂದು ಸೀಡ್ಲಿಂಗ್ಸ್ ಕೊಟ್ಟರು ನಮಗೆ, ಬೀಜವನ್ನ ಕೊಟ್ಟು ಆ ಬೀಜವನ್ನ ನರ್ಸರಿ ಪ್ಯಾಕೇಜ್ ಅಲ್ಲಿ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ಬರುತ್ತೆ ಅದು ಗಿಡ, ಒಳ್ಳೆ ಟ್ರೈಫೋಲಿಯೇಟ್ ಲೀವ್ಸ್ ಅಂತ ಒಳ್ಳೆ ತ್ರಿಶೂಲ್ದಂಗ್ ಬರುತ್ತೆ ಅಲ್ಲಿ. ಆ ಒಂದು ಗಿಡವನ್ನ ಸುಮಾರು 90 ದಿನಗಳ ಕಾಲ ಬೆಳೆದು ಆ ಗಿಡವನ್ನ ಈ 8 ಅಡಿ 8 ಅಡಿ ಅಂತರದಲ್ಲಿ ನಾವು 22 ಮರಗಿಡವನ್ನ ಮಾಡಿರ್ತೇವಲ್ಲ ಅಲ್ಲಿ 5-5 ಅಡಿಗೆ ಹಾಕೊಂಡು ಹೋಗುದು ಮಧ್ಯದಲ್ಲಿ 5-5 ಅಡಿಗೆ ನೀವು ಹಾಕೊಂಡು ಹೋದಂತ ಪಕ್ಷದಲ್ಲಿ 1 ಎಕರೆ ಜಮೀನಲ್ಲಿ 1,000 ಗಿಡವನ್ನ ನಾವು ಹಾಕಬಹುದು. ಅಂದ್ರೆ ಎರಡು ಹಿಪ್ ನೇರಳೆ ಸಾಲಿನ ಮಧ್ಯದಲ್ಲಿ ಒಂದು ಸಾಲು ಬರುತ್ತೆ, ಒಂದು ಸಾಲು ಸಿಂಗಲ್ ರೋ, ಒಂದು ಸಾಲು ಅಂದ್ರೆ ಗಿಡದಿಂದ ಗಿಡಕ್ಕೆ 5-5 ಅಡಿ ಆಗ್ತದೆ. ಅಂದ್ರೆ ಈ ರೋ ಈ ರೋಗಿ 8 ಅಡಿನೇ ಬರುತ್ತೆ, ಮತ್ತೆ ಗಿಡದಿಂದ ಗಿಡಕ್ಕೆ 5 ಅಡಿ ಬರುತ್ತೆ. ಸೊ 8×5=40 ಸ್ಕ್ವೇರ್ ಫೀಟ್. ಆವಾಗ 1,000 ಗಿಡವನ್ನ 1 ಎಕರೆ ಪ್ರದೇಶದಲ್ಲಿ 680 ಗಿಡಗಳು ಇರತಕ್ಕಂತ ಮರಗಿಡ್ಡೆ ಇರತಕ್ಕಂತ ಪ್ರದೇಶದಲ್ಲಿ ಈ 1,000 ಗಿಡವನ್ನ ನಾವು ಹಾಕಬಹುದು. ಈ 1,000 ಗಿಡವನ್ನ ಹಾಕಿ ಅದಕ್ಕೆ ಒಂದು ಲ್ಯಾಟ್ರಲ್ಸ್ ಡ್ರಮ್ ಇಂದನೆ ನಾವು ಅಫೋರ್ಡಬಲ್ ಮೈಕ್ರೋ ಇರಿಗೇಷನ್ ಟೆಕ್ನಾಲಜಿ ಅಂತ ಎಮಿಟ್ ಅಂತ ಏನ್ ಹೇಳಿದ್ವಿ, ಒಂದು ಅಡಿಷನಲ್ ಲ್ಯಾಟ್ರಲ್ಸ್ ನಾವು ಕೊಟ್ಕೊಂಡಂತ ಪಕ್ಷದಲ್ಲಿ ಸ್ವಲ್ಪ ನೀರ್ ಜಾಸ್ತಿ 1,000 ಎಕ್ಸ್ಟ್ರಾ ಬಂದಾಗ ಈ ಒಂದು ಲ್ಯಾಕ್ ಕಲ್ಟಿವೇಶನ್ ಅನ್ನು ಕೂಡ ನಾವು ಮಾಡಬಹುದು. ಅರಗನ್ನಿಗೆ ತಯಾರು ಮಾಡ್ತಕ್ಕಂತ ಒಂದು ಕಲ್ಟಿವೇಶನ್ ಮಾಡಬಹುದು. ಇಲ್ಲಿ ಏನು ಇಲ್ಲಿ ನಮಗೆ ತುಂಬಾ ತ್ರಾಸ ಆಗಂತದ್ದಾಗ್ಲಿ ಅಥವಾ ರೈತರಿಗೆ ಏನಪ್ಪ ಇಷ್ಟೆಲ್ಲ ಕ್ಲಿಷ್ಟಕರವಾಗಿದೆ ಅಂತ ಹೇಳಿ ಯಾವುದು ಬರೋದಿಲ್ಲ ಅಲ್ಲಿ. ಯಾಕೆಂತಂದ್ರೆ ರೇಷ್ಮೆ ಕೃಷಿನಲ್ಲಿ ಅವನು ರೈತ ಉಳುನ್ ಮನೆ ಕಟ್ಟಿಸ್ಬೇಕು, ಎಲೆಯನ್ನ ತಗೊಂಡೋಗಿ ಫೀಡ್ ಮಾಡಬೇಕು. ಬಟ್ ಈ ಕೃಷಿನಲ್ಲಿ ಹುಳುಗಳನ್ನ ಗಿಡಗಳಿಗೆ ಕಟ್ತೀವಿ. ಬಿತ್ತನೆ ಬೀಜವನ್ನ ಆ ಕೆರೆಯ ಲಕ್ಕ ಅನ್ನೋ ಒಂದು ಬಿತ್ತನೆ ಬೀಜವನ್ನ ಅಂದ್ರೆ ಆ ಹಂಟಿನಲ್ಲಿ ಆ ಹೆಣ್ಣು ಹುಳ ಇರುತ್ತಲ್ಲ ಅದರ ಉದರದಲ್ಲಿ ಸುಮಾರು 600-1,000 ಮೊಟ್ಟೆಗಳಿರುತ್ತದೆ ಹೆಣ್ಣು ಇನ್ಸೆಕ್ಟ್ ಅಲ್ಲಿ. ಆ ಹೆಣ್ಣು ಇನ್ಸೆಕ್ಟ್ ಇರತಕ್ಕಂತಹ ಒಂದು ಹರಗನ್ನ ತಗೊಂಡು ಒಂದು ಗಿಡಕ್ಕೆ 40 ಗ್ರಾಂನಷ್ಟು ಕಟ್ತೀವಿ. 40 ಗ್ರಾಂ ಅಂತಂದ್ರೆ ಸುಮಾರು ಆ ಅರಗಿನ ಗಿಡ 4.5 ಅಡಿ ಹೈಟ್ ಇದೆ ಅಂತ ಇಟ್ಕೊಳ್ಳಿ. ನೀವು 4 ಅಡಿಯಿಂದ ನಿಧಾನವಾಗಿ ಕರೆಕ್ಟ್ ಆಗಿ ಹೇಳ್ಬಿಡಿ ಸರ್, ಅರಗಿನ ಬೇಸಾಯದ ಬಗ್ಗೆ ಮೊದಲಿಂದ ಹೇಳ್ಬಿಡಿ ಸರ್. ಈಗ ನೋಡಿ ನಮ್ಮ ಈ ಒಂದು ಭಾಗದ ರೈತರಿಗೆ ಈಗ ಅರಗಿನ ಬೇಸಾಯದ ಬಗ್ಗೆ ಗಮನ ಇಲ್ಲ ಅಥವಾ ಅರಿವಿಲ್ಲ. ಈಗ ಮೂಲಭೂತವಾಗಿ ತಿಳ್ಕೊಳ್ಳೋದೇನು ಅಂತಂದ್ರೆ ಅರಗ ತಯಾರು ಮಾಡಬೇಕಾದ್ರೆ 2 ಅಂಶ ಗಮನಿಸ್ಕೋಬೇಕು. ಒಂದು ಅರಗ ತಯಾರು ಮಾಡಿಸೋದಕ್ಕೆ ಆಹಾರವಾಗಿರ್ತಕ್ಕಂತ ಒಂದು ಗಿಡ ಫ್ಲೆಮಿಂಜಿಯ ಸಮೈಲೇಟ ಅನ್ನೋದನ್ನ ನಾವು ಅದನ್ನ ಗಿಡವನ್ನ ಜಮೀನಲ್ಲಿ ಹಾಕಬೇಕು. ಸುಮಾರು ಜಮೀನಲ್ಲಿ ಹಾಕಂದ ಮೇಲೆ 90 ದಿನಗಳ ಆದ ನಂತರ ಆ ಒಂದು ನರ್ಸರಿ ಅಥವಾ ಸಸಿಯನ್ನು ನಾವು ಹಾಕದ ಮೇಲೆ 6 ತಿಂಗಳ ಕಾಲ ಅದು ಚೆನ್ನಾಗಿ ಬೆಳೆದು ಅದು ಪ್ರಬುದ್ಧಾವಸ್ಥೆಗೆ ಗಿಡ ಬರುತ್ತೆ. ಆ ಗಿಡ ಪ್ರಬುದ್ಧಾವಸ್ಥೆಗೆ ಬೆಳೆದ ಮೇಲೆ ಸುಮಾರು 1 ಗಿಡದಲ್ಲಿ 6-8 ರೆಂಬೆಗಳು ಬಂದಾಗ ಅದಕ್ಕೆ 40-50 ಗ್ರಾಂ ನಷ್ಟು ನಾವು ಈ ಒಂದು ಕೀಟವನ್ನ ಮೂಲಭೂತ ಬೀಜವನ್ನ ನಾವು ಗಿಡಗಳಿಗೆ ಕಟ್ಟಬೇಕು. ಗಿಡಗಳಿಗೆ ಅದನ್ನ ರಾಂಚಿನಲ್ಲೇ ಕೊಡ್ತಾರೆ ಅವರು. ಅಂದ್ರೆ ನಾವು ಅಲ್ಲಿ ಒಂದ್ಸರಿ ತಗೊಂಡ್ಬಂದ ಮೇಲೆ ಅದನ್ನ ಇಲ್ಲಿ ಮಾಸ್ ಮಲ್ಟಿಪ್ಲೈ ಮಾಡಬಹುದು, ಸೀಡ್ ಕಲ್ಚರ್ ಮಾಡ್ಕೋಬಹುದು. ನಾವು ಪೇರೆಂಟಲ್ ಸ್ಟಾಕ್ ಇಲ್ಲಿ ಮಾಡ್ಕೋಬಹುದು. ನಾವು ಪ್ರತಿ ಸತಿನು ಕೂಡ ರಾಂಚಿಗೇನು ಹೋಗಂಗಿಲ್ಲ, ಮೊದಲನೇ ಬಾರಿನಲ್ಲಿ ಹೋದಾಗ ಅವರು ಆ ಒಂದು ಬೀಜವನ್ನ ನಮಗೆ ಕೊಡ್ತಾರೆ. ಬೀಜ ಅಂದ್ರೆ ಏನ್ ಸರ್? ಅದು ಮೊಟ್ಟೆ. ಮೊಟ್ಟೆ ಯಾವ ರೀತಿ ಇರುತ್ತೆ? ಆ ಮೊಟ್ಟೆ ಹೆಂಗಿರುತ್ತೆ ಅಂದ್ರೆ ಈಗ ಹರಗಿರುತ್ತೆ ನೋಡಿ, ಆ ಹರಗು ತಯಾರು ಮಾಡಿದ ಮೇಲೆ ಏನಾಗಿರುತ್ತೆ ಅಂತಂದ್ರೆ ಹರಗದಲ್ಲಿ ಹೆಣ್ಣು ಜೀವಗಳು ಇರ್ತವೆ, ಹೆಣ್ಣು ಇನ್ಸೆಕ್ಟ್ ಅಂತ ಇರ್ತೀವಲ್ಲ ಕೀಟಗಳು, ಆ ಹೆಣ್ಣು ಕೀಟಗಳಲ್ಲಿ ಆ ಉದರದಲ್ಲಿ ಮೊಟ್ಟೆಗಳಿರ್ತದೆ. ನಮ್ಗೆ ಇದ್ರದ್ದು ಬಿತ್ತನೆ ಬೀಜಕ್ಕೆ ಬೇಡ ಅಂತ ಹೇಳ್ಬಿಟ್ರೆ ಅದು ಆ ಹೆಣ್ಣು ಕೀಟದಿಂದ ಮರಿಗಳೆಲ್ಲ ಬಂದು ಹೊರಗಡೆ ಹೊಟ್ಟೋಗ್ಬಿಟ್ಟು ಸತ್ತೋಗ್ಬಿಡ್ತವೆ. ನೀವು ಆ ಒಂದು ಅರಗನ್ನ ಮತ್ತೆ ನೀವು ಸಪರೇಟ್ ಆಗಿ ಹುಣಸೆಣ್ಣು ಬಿಡ್ದಂಗೆ ಬಿಡ್ಕೊಂಡು ನೀವು ಮಾಡ್ಕೊಳ್ಳೋದು ಅದು ಒಂದು ಕಾರ್ಯಕ್ರಮ. ಬಿತ್ತನೆ ಬೀಜಕ್ಕೆನೆ ನೀವು ಮಾರಾಟ ಮಾಡ್ತೀನಿ ಅಂತ ಹೋದ್ರೆ ಅದು 1 ಕೆಜಿಗೆ 1,000 ರೂಪಾಯಿ. ಇದು ನಾನು ಈಗ ಹೇಳ್ತೀನಿ, ಈಗ ಅದರದ್ದು ಅದರದ್ದು ಹೆಂಗೆ ಕೃಷಿ ಹೆಂಗೆ ಅನ್ನೋದು ನನಗೆ ಹೇಳ್ತೀನಿ. ಈಗ ನೀವು ಈಗ ಗಿಡ ಚೆನ್ನಾಗಿ ಬೆಳೆದು ಬಂದ ಮೇಲೆ ಆ ಬಿತ್ತನೆ ಬೀಜವನ್ನ ನಾವು ಅಲ್ಲಿಂದ ತಗೊಂಡ್ಬರ್ತೀವಿ ರಾಂಚಿಯಿಂದ. ಅದು ಯಾವ ರೀತಿ ಕೊಡ್ತಾರೆ ಬಿತ್ತನೆ? ಅದು ಅರಗುನ್ ಜೊತೆನೆ ಇರುತ್ತೆ. ಅದು ಹಂಟು ಇದರಲ್ಲಿ ಒಂಥರ ಉದ್ದಕ್ಕೆ ಈ ಗೋಂದು ಎಲ್ಲ ಅಂಟುಕೊಂಡು ಅದು ಉದ್ದಕ್ಕಿರುತ್ತೆ. ಅಂದ್ರೆ ಈಗ ನಾವೇನ್ ಇಲ್ಲಿ ಗಿಡ ಬೆಳೆಸ್ತೀವಲ್ಲ ಆ ಗಿಡಕ್ಕೆ ಅರಗು ಅಭಿವೃದ್ಧಿ ಕಟ್ ಮಾಡಿ ಅವರು ಒಂದೊಂದು ಇಲ್ಲ ಅಂತಂದ್ರೆ ಒಂದು 6 ಇಂಚ್ ಅಥವಾ 10 ಇಂಚ್ ಲೆಂತ್ ಅಲ್ಲಿ ಆ ಅರಗು ಇರ್ತದಲ್ಲ, ಅರಗುನ್ ಜೊತೆಗೆ ಬದುಕಿರ್ತಕ್ಕಂತ ಹೆಣ್ಣು ಜೀವ ಕೀಟವನ್ನ ನಮಗೆ ಬಿತ್ತನೆಗೋಸ್ಕರ ಅಂತ ಮಾಡ್ಕೊಂಡಿರೋದನ್ನ ನಮಗೆ ಕೊಡ್ತಾರೆ. ಪೀಸ್ ಮಾಡಿ ಮಾಡಿ ಒಂದು ಚಿಬ್ಲೆಲ್ಲ ಕಳಿಸ್ಕೊಡ್ತಾರೆ. ಅದು ಲೈವ್ ಮೆಟೀರಿಯಲ್ ಅದರಿಂದ ಅದನ್ನ ತುಂಬಾ ಸೇಫ್ ಗಾರ್ಡ್ ಆಗಿ ಫ್ಲೈಟ್ ಅಲ್ಲೇ ಕಳಿಸ್ಕೊಟ್ಬಿಡ್ತಾರೆ. ಅದು ಈಗ ಅದು ಬಂದ ಮೇಲೆ ನಾವು 1 ಗಿಡಕ್ಕೆ 40 ಗ್ರಾಂನಷ್ಟು ಕಟ್ತೀವಿ ಅದನ್ನು. ಅದನ್ನ 40 ಗ್ರಾಂ ಅದನ್ನ ಹೇಳ್ಬಿಡ್ತೀನಿ. ಈಗ ಬಂದಿದೆಯಲ್ಲ ಈಗ 12 ಇಂಚು ಇರ್ತಕ್ಕಂತ ಒಂದು ಆ ಕಡ್ಡಿ ಆ ಹಂಟು ಇರ್ತಕ್ಕಂಥದನ್ನ ನಾವೇನ್ ಮಾಡ್ತೀವಿ, ಈ ನೈಲಾನ್ ಕಾಟನ್ ಇರುತ್ತಲ್ಲ ನೋಡಿ ಆ ಸಣ್ಣ ರಂಧ್ರ ಇರತಕ್ಕಂಥದ್ದು ಈ ಮಲ್ ಕ್ಲಾತ್ ಅಂತ ಹೇಳ್ತೀವಿ ನಮ್ಮ ರೈತ ಜನ, ಆ ಮಲ್ ಕ್ಲಾತ್ ಗೆ ಇದನ್ನ ಕಟ್ಬಿಡ್ತೀವಿ. 40 ಗ್ರಾಂನಷ್ಟು ಇರತಕ್ಕಂಥದ್ದನ್ನು ಕೂಡ ಅದನ್ನ ಕಟ್ಬಿಟ್ಟು ಆ ಒಂದು ಕಟ್ಟಾದ್ಮೇಲೆ ಅದನ್ನ ಮಲ್ ಕ್ಲಾತ್ ಸಮೇತ ಬಂದು ಗಿಡಕ್ಕೆ ಕಟ್ಬಿಡ್ತೀವಿ ಪುನಃ. ಆ ಗಿಡಕ್ಕೆ ರಂಬೆಗಳು ಪ್ರತಿಯೊಂದಕ್ಕೂ ಟಚ್ ಆಗ್ಬೇಕು ಅದಕ್ಕೆ, ಯಾಕೆಂದ್ರೆ ಅದು ಆ ಮೊಟ್ಟೆ ಒಡೆದ ಮೇಲೆ ನಮ್ಮ ತಲೆನಲ್ಲಿ ಇರ್ತಕ್ಕಂಥ ಏನಿಗಿಂತ ಸಣ್ಣ ಏನು ಈವನ್ ಅದು ಈ ಕೆಂಪು ಇರುವೆ ಬಾಯಿಗೂ ಸಿಕ್ಕೋದಿಲ್ಲ ಅಷ್ಟು ಸಣ್ಣಕ್ಕಿರುತ್ತೆ. ಅದು ಈಚೆಗೆ ಬಂದ ಏನಾಗ್ಬಿಡುತ್ತೆ ಅಂತಂದ್ರೆ ಎಲ್ಲಿ ಎಲ್ಲಿ ಫ್ಲೆಶಿ ಆಗಿರುತ್ತೆ ಅಂದ್ರೆ ಈ ಗಿಡದಲ್ಲಿ ಎಲ್ಲಿ ಪದಾರ್ಥ ತುಂಬಾ ಒಂಥರ ಜ್ಯೂಸಿ ಆಗಿ ತುಂಬಾ ಸಕ್ಯುಲೆಂಟ್ ಆಗಿರುತ್ತಲ್ಲ ಆ ಭಾಗದಲ್ಲಿ ಹೋಗಿ ಅವು ಅಲ್ಲೆಲ್ಲೆಲ್ಲೂ ಕಾಲೋನೈಸ್ ಆಗುತ್ತೆ. ನಾಲ್ಕೂವರೆ ಅಡಿ ಹೈಟು ಅಥವಾ 5 feet ಗಿಡ ಇದ್ರೆ ಯಾವರೇಜ್ 2 feet ಮಾತ್ರ ನಾವು ಆ ಒಂದು ಇನ್ಸೆಕ್ಟ್ ಕಾಲೋನೈಸ್ ಮಾಡಿಸ್ಬೇಕು. ಇನ್ಸೆಕ್ಟ್ ಅಂದ್ರೆ ಆ ಕೀಟ ಪ್ರಮಾಣ ಅಷ್ಟಕ್ಕೆ ಕೂತ್ಕೊಳ್ಳಂಗ್ ಮಾಡ್ಬೇಕು. ನೀವು 4 feet ಮಾಡ್ಬಿಟ್ಟ ಅಂತಂದ್ರೆ ಎಲ್ಲ ರಸವನ್ನ ಹೀರಿ ಗಿಡನ ಸತ್ತೋಗಂಗ್ ಮಾಡ್ಬಿಡ್ತವೆ. ಆಹಾರ ತಯಾರು ಮಾಡಕ್ಕೆ ಎಲೆನೂ ಬೇಕು, ಇದು ಬೆಳೆಯೋದಕ್ಕೆ ಕಡಿಮೆ ಪ್ರಮಾಣದಲ್ಲಿ ಇರಬೇಕು. ಅದೇಂಗ್ ಮಾಡುತ್ತೆ ಸರ್? ಅದಕ್ಕೇನೆ 40 grams ಫಿಕ್ಸ್ ಮಾಡ್ತೀವಿ ಅಲ್ಲಿ ನಾವು. ಒಂದು ಗಿಡಕ್ಕೆ ಇಷ್ಟೇ ಗ್ರಾಮ್ ಒಂದು ಫಿಕ್ಸ್ ಮಾಡ್ತೀವಿ. ಜಾಸ್ತಿ ಮಾಡಿದ್ರೆ ಮೇಕೊಂಡ್ರೈತವೆ. ಜಾಸ್ತಿ ಮಾಡಿದ್ರೆ ಜಾಸ್ತಿ ಹುಳ ಬಂದ್ಬಿಡುತ್ತೆ, ಜಾಸ್ತಿ ಕಾಲೋನೈಸ್ ಆಗುತ್ತೆ, ಗಿಡ ಯಾವಾಗ ಜಾಸ್ತಿ ಆಗ್ಬಿಡುತ್ತೆ ಸತ್ತಬಿಡುತ್ತೆ. ಅದಕ್ಕೆ ನಾವು ಆ ಒಂದು ಪಾಪ್ಯುಲೇಷನ್ ಗೆ ನಾವು ಮೇಂಟೈನ್ ಮಾಡಬೇಕು, ಆ ಸಂಖ್ಯೆಯನ್ನ ನಾವು ಮೇಂಟೈನ್ ಮಾಡಬೇಕು. ಅಂದ್ರೆ ಅದಕ್ಕೋಸ್ಕರನೇ ಅವರು ಕ್ರೂಡ್ ಆಗಿ ಏನ್ ಮಾಡ್ತಾರೆ, 50 grams ಕಟ್ಟಿ ಅಂತ ಹೇಳ್ಬಿಡ್ತಾರೆ. ನಾವ್ ಎಣ್ಸಕ್ಕಾಗಲ್ಲ ಅದನ್ನ ಹುಳುಗಳನ್ನೀಗ, ಅದು ಸಣ್ಣ ಪ್ರಮಾಣದಲ್ಲಿ. ಆಮೇಲೆ ಇನ್ನೊಂದ್ ಏನ, ಲ್ಯಾಕ್ ಈಸ್ ಫಾರ್ ಲ್ಯಾಕ್ಸ್ ಆಫ್ ರುಪೀಸ್ ಅಂತ, ಅಲ್ಲಿ ಅಂದ್ರೆ ಲಕ್ಷಗಟ್ಟಲೆ ದುಡ್ಡು ಬರ್ತದೆ ಅಂತ. ಹರಗನಿಂದ ಲಕ್ಷಗಟ್ಟಲೆ ಬರುತ್ತೆ ಸರ್? ಅದೇ ಹೇಳ್ತೀನಿ ಈಗ ನೋಡಿ, ಇಡೀ ನಮ್ಮ ಭಾರತ ದೇಶ ವರ್ಲ್ಡ್ ಅಲ್ಲಿ ಯಾವ ತರ ಸಿಲ್ಕ್ ಪ್ರೊಡಕ್ಷನ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೀವಿ ಇವತ್ತಿನ ದಿವಸ ಪ್ರಪಂಚದಲ್ಲಿ, ಅದೇ ತರ ಇವತ್ತಿನ ದಿವಸ ಈ ಅರಗು ಉತ್ಪಾದನೆಯಲ್ಲಿ ಲ್ಯಾಕ್ ಪ್ರೊಡಕ್ಷನ್ ಅಲ್ಲಿ ಮೊದಲನೇ ಕಂಟ್ರಿ ನಮ್ದು. ಈಗ ಇದು ಸೀಮಿತವಾಗಿ ಬರೀ ನಾರ್ತ್ ಇಂಡಿಯಾದಲ್ಲಿ ಮಾತ್ರ ಸೀಮಿತ ಆಗಿದೆ. ಇವಾಗ ಅವರು ಸದರ್ನ್ ಸ್ಟೇಟ್ಸ್ಗೂ ಕೂಡ ಇದನ್ನ ಸ್ಪ್ರೆಡ್ ಮಾಡಬೇಕು ಅಂತ ಹೇಳಿ ಅಲ್ಲಿರ್ತಕ್ಕಂಥ ನಿರ್ದೇಶಕರು ನಮ್ಮ ನಿರ್ದೇಶಕರ ಜೊತೆ ಮಾತಾಡಿ ಅಧಿಕ ಪ್ರಮಾಣದಲ್ಲಿ ಯಾಕೆ ತಗೋಬಾರದು ಅಂತ ಮುಂದೆ ಬಂದಿದ್ದಾರೆ. ಈಗ ಅದನ್ನ ಸೌತ್ ಇಂಡಿಯಾ ಇಲ್ಲೇನು ಅಂದ್ರೆ ಗಮನಿಸಬೇಕಾದಂತ ಒಂದು ಅಂಶ ಏನಪ್ಪ ಅಂತಂದ್ರೆ, ಮೊದಲನೆಯದಾಗಿ ನಾವು ಆ ಗಿಡವನ್ನು ಹಾಕಬೇಕಾದ್ರೆ ಮಣ್ಣಿನ ರಸಸಾರ 7.5 ಮೇಲೆ ಇರಬಾರದು. ಅಂದ್ರೆ pH ಆಫ್ ದಿ ಸಾಯಿಲ್ ಅಂತ ಕರಿತೀವಿ, ಅಂದ್ರೆ 6.5 to 7.5 pH ಆಫ್ ದಿ ರಸಸಾರ ಇರಬೇಕು. ಮತ್ತೆ ಕೆಂಪು ಭೂಮಿ ಬಹಳ ಉತ್ಕೃಷ್ಟವಾದಂತ ಭೂಮಿ, ರೆಡ್ ಸ್ಯಾಂಡಿ ಸಾಯಿಲ್ ಅಂತ ಹೇಳ್ತೀವಿ, ತುಂಬಾ ಉತ್ಕೃಷ್ಟವಾದಂತ ಭೂಮಿ. ಯಾಕೆಂದ್ರೆ ನಮ್ಗೇನು ಅಂತಂದ್ರೆ ನಮ್ಮ ಫಾರ್ಮ್ ಅಲ್ಲಿ ನಾವು ಮಾಡಿದ್ರೆ ಅದು 8.6 ಇದೆ pH. ಗಿಡ ಬದುಕ್ತು ಬಟ್ ಅಷ್ಟು ಬಯೋಮಾಸ್ ಬರಲಿಲ್ಲ. ಅದೇ ನಮ್ಮ ಈ ತುಂಬಲಾ ಮಹದೇವ ಸ್ವಾಮಿ ಅನ್ನೋ ಜಮೀನಲ್ಲಿ ಹಾಕದ್ನಲ್ಲ, ಅದರಲ್ಲಿ 6 months ಫಸ್ಟ್ ಕ್ಲಾಸ್ ಬಂದ್ಬಿಡುತ್ತೆ ಗಿಡ, ತುಂಬಾ ಚೆನ್ನಾಗ್ ಬರುತ್ತೆ. ಆಮೇಲೆ ಇದನ್ನ ಹಾಕದಾಗ ಏನಾಗುತ್ತೆ, ಅಲ್ಲಿ ರಾಂಚಿನಲ್ಲಿ 1 year 2 crops ತಗೋತಾರೆ. ಒಂದು ವರ್ಷ ನೀವು 40 grams ನೀವು ಕಟ್ಟದಂತ ಹುಳ 40 grams ಅದು ನಿಮ್ಗೆ ಎಲ್ಲಾ ಕಡೆಯನ್ನು ಹೋಗಿ ನಿಮ್ಗೆ ಅದನ್ನ ನಾವು 2 parts ವಿಂಗಡಿಸ್ತೇವೆ. ಒಂದು ಸ್ಟಿಕ್ ಲ್ಯಾಕ್ ಅಂತ ಕರಿತೀವಿ, ಅಂದ್ರೆ ಆ ಶೂಟ್ ಅಲ್ಲಿ ಅಂಟ್ಕೊಂಡಿರುತ್ತಲ್ಲ ನೋಡಿ, ಇದು ಈ ಹರಗು ಮತ್ತೆ ತಾಯಿ ಭ್ರೂಣ ಎಲ್ಲ ಇರ್ತದಲ್ಲ ಅದೊಂದು, ಅದನ್ನ ನಾವು ಬಿತ್ತನೆ ಮಾಡಿದಾಗ ಅದನ್ನ ಅಲಾಂಗ್ ಸ್ಟಿಕ್ ಮಾರ್ಬಿಡ್ತೀವಿ ಬೇರೆ ಗಿಡಗಳಿಗೆ ಕಟ್ಟೋದಕ್ಕೋಸ್ಕರ. ಅದಕ್ಕೆ ಬಿತ್ತನೆ ಬೀಜ ಇರತಕ್ಕಂತ ಸ್ಟಿಕ್ ಲ್ಯಾಕ್ ಅಂತ ಕರಿತೀವಿ. ಅದನ್ನು 1 kg 1,000 rupees. ಅದು ನಾವು ಮಾರಲಿಲ್ಲ ಅಂತಂದ್ರೆ ಆ ಗಮ್ ಏನು ಅಂತ ಕಟ್ಟದ ಮೇಲೆ 6 months ಫಸ್ಟ್ ಅದು ಕಾಲೋನೈಸ್ ಆಗುತ್ತೆ. ಕಾಲೋನೈಸ್ ಆದ್ಮೇಲೆ ನಿಮ್ಗೆ ಎಲ್ಲೆಲ್ಲಿ ಕಾಲೋನೈಸ್ ಆಗುತ್ತೆ ಅಲ್ಲೆಲ್ಲ ಒಂಥರ ಬೆಳ್ಳಕ್ ಬರುತ್ತೆ, ವೈಟ್ ಮ್ಯಾಟ್ ಬರುತ್ತೆ. ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತು ವಿಶೇಷ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರತಿ ಶನಿವಾರ ಸಂಜೆಯ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿವಿಧ ಜಾನುವಾರು ಸಮಸ್ಯೆಗಳಿಗೆ ಮನೆಯಲ್ಲೇ ತಯಾರಿಸಬಹುದಾದ ಔಷಧಗಳ ಬಗ್ಗೆ ತಜ್ಞ ವೈದ್ಯರಿಂದ ವಿವರವಾದ ಮಾಹಿತಿ ನೀಡುತ್ತದೆ ಜನಪದ ಪಶುವೈದ್ಯ. ತಪ್ಪದೇ ಆಲಿಸಿ ಪ್ರತಿ ಶನಿವಾರ ಸಂಜೆ ಕಿಸಾನ್ ವಾಣಿ ಕೃಷಿರಂಗದಲ್ಲಿ ಮೂಡಿಬರುತ್ತಿದೆ ಜಾನುವಾರುಗಳ ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತಾದ ಬಾನುಲಿ ಸರಣಿ ಜನಪದ ಪಶುವೈದ್ಯ. ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಉಟ್ಟರೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ. ಸರಿ, ಅರಗಿನ ಹುಳ ಏನಿದೆಯಲ್ಲ ಸರ್, ಅದರದ್ದು ಜೀವನ ಚರಿತ್ರೆ ಒಂಚೂರು ಹೇಳ್ತೀನಿ. ಅದನ್ನ ಹೇಳ್ಬಿಡ್ತಾ ಇದ್ದೀನಿ, ಈಗ ಜೀವನ ಚರಿತ್ರೆನೇ ಈಗ ಬರ್ತಾ ಇರೋದು. ಈಗ ನಾನು ಈಗ ಫಸ್ಟ್ ಅದು ರಸವನ್ನ ಇರುತ್ತೆ, ಆ ಈ ಲಾರ್ವಲ್ ಸ್ಟೇಜ್ ಅಲ್ಲಿ ರಸವನ್ನ ಹೀರಿ ಅದು ಅಭಿವೃದ್ಧಿ ಪಡಿಸಿದಾಗ ಫಸ್ಟ್ ಏನ್ ಮಾಡುತ್ತೆ, ಅದು ಕಾಲೋನೈಸ್ ಆದಾಗ ನಿಮ್ಗೆ ಸಣ್ಣದು ಒಂದ್ ಚುಕ್ಕೆ ತರ ಕಾಣುತ್ತೆ. ಅದು ಇನ್ನೂ ಪ್ರಬುದ್ಧಾವಸ್ಥೆ ಬಂದಾಗ ಒಂಥರ ವೈಟ್ ಮ್ಯಾಟ್ ತರ ಕಾಣುತ್ತೆ ಬೆಳ್ಳಿಗೆ. ಆಮೇಲೆ ಇನ್ನೂ ಪ್ರಬುದ್ಧಾವಸ್ಥೆ ಬಂದು ಅದು ಸಕ್ರಿಯೇಟ್ ಮಾಡಿದಾಗ ತನ್ನ ಬಾಡಿಯಿಂದ ಹಂಟು ದ್ರವವನ್ನು ಸಕ್ರಿಯೇಟ್ ಮಾಡಿದಾಗ ಸುತ್ತ ಏನಾಗುತ್ತೆ ಅಂದ್ರೆ ಆ ಕಾಂಡ ಸುತ್ತ ಒಂಥರ ಗಮ್ಮು ಏನ್ ಕಷ್ಟ ಆದಂಗೆ ಕಾಣುತ್ತೆ ಗಮ್ಮದಂಗೆ. ಅಂದ್ರೆ ಅರಗು ಅನ್ನೋದು ಕೀಟದ ಉತ್ಪನ್ನ, ಕೀಟದ ಉತ್ಪನ್ನ ಅದ್ರ ದೇಹದಿಂದ ಹೊರಹೊಮ್ಮುವಂತಹ ಒಂದು ರಸ. ಅಂದ್ರೆ ಆ ಗಿಡದ ಫ್ಲೂಯಂ ಸ್ಯಾಪ್ ಅಂತ ಕರಿತೀವಿ. ಫ್ಲೂಯಂ ಸ್ಯಾಪ್ ಅಂತಂದ್ರೆ ಆ ಗಿಡದಲ್ಲಿ ಇರತಕ್ಕಂತ ಆಹಾರದ ರಸವನ್ನ ಹೀರಿ ಈ ಒಂದು ಕೀಟ ತನ್ನ ಬದುಕನ್ನ ಸುಧಾರಿಸಿಕೊಂಡು ತನ್ನ ಬಾಡಿಯಿಂದ ಆ ಒಂದು ಗಮ್ ಅಂತಂತಂದ್ರೆ ಅಂಟು ದ್ರವವನ್ನ ಈಚೆಗೆ ಬಿಡುತ್ತೆ. ಆ ಅಂಟು ದ್ರವ ಬಂದು ಬಂದು ಬಂದು ಅದು ಆ ಸುತ್ತ ಒಂಥರ ಕಟ್ಕೊಳ್ಳುತ್ತೆ, ಆ ಕಾಂಡ ಸುತ್ತ ಕಟ್ಕೊಳ್ಳುತ್ತೆ. ಅದನ್ನ ಹಾರ್ವೆಸ್ಟಿಂಗ್ ಸ್ಟೇಜ್ ಯಾವ ಟೈಮ್ ಮಾಡಬಹುದು, ಕ್ರಿಮ್ಸನ್ ರೆಡ್ ತರ ಕಾಣುತ್ತೆ, ಅದು ಒಳ್ಳೆ ನೀಟಗೊಳಕ್ಕೆ ರೆಡ್ಡಿಶ್ ಆಗಿ ಕಾಣುತ್ತೆ. ಕೆಂಪು ಬಣ್ಣ, ಕೆಂಪು ಬಣ್ಣ ಅಂತಂದ್ರೆ ಈಗ ಆರೆಂಜ್ ಕಲರ್ ಬರುತ್ತಲ್ಲ ನೋಡಿ, ನಮ್ ಕಿತ್ತಳೆ ಹಣ್ಣು ಆತರ ಬಂದಾಗ ನಾವು ಅದನ್ನ ಹಾರ್ವೆಸ್ಟ್ ಮಾಡಬಹುದು ಅಂತ. ಅದು ಆಮೇಲೆ ಹಾರ್ವೆಸ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಆ ಹೆಣ್ಣು ಕೀಟ ಇರುತ್ತಲ್ಲ ಅದರಲ್ಲಿ ಯೆಲ್ಲೋ ಕಲರ್ ಸ್ಪಾಟ್ ಕಾಣ್ತಾ ಇರುತ್ತೆ, ಅಂದ್ರೆ ಇಟ್ ಈಸ್ ಮೆಚೂರ್ಡ್ ಅಂಡ್ ರೆಡಿ ಫಾರ್ ಹ್ಯಾಚಿಂಗ್ ಅಂತ. ಅಂದ್ರೆ ಅದರಿಂದ ಸಣ್ಣ ಹೇನುಗಳ ತರ ಇರತಕ್ಕಂತ ಕ್ರಾಲರ್ಸ್ ಅಂತ ಕರಿತೀವಿ. ಆ ಕ್ರಾಲರ್ಸ್ ಅನ್ನೋದು ಬರಕ್ಕೆ ತಯಾರಿದೆ ಅಂತ. ಯಾಕೆಂದ್ರೆ ಅದನ್ನ ಮಾರಾಟ ಮಾಡ್ಬೇಕಾದ್ರೆ ನಮ್ಗದ್ ಗೊತ್ತಿರಬೇಕು, ಸುಮ್ನೆ ಮಾರಾಟ ಮಾಡಕ್ಕಲ್ಲ, ಸುಮ್ನೆ ಕೊಟ್ಬಿಟ್ಟು ಇದು ಮಾಡಕ್ಕಲ್ಲ. ಆ ಮೆಚುರಿಟಿ ಸ್ಟೇಜ್ ನ ಐಡೆಂಟಿಫೈ ಮಾಡಿ ನೀವು ಅದನ್ನ ಬಿತ್ನೆಗಾರು ಕೊಡಬಹುದು. ಬಿತ್ನೆಗೆ ಇಂಡೆಂಟ್ ಇಲ್ಲ ಅಂತಂದ್ರೆ ನೀವು ಎಲ್ಲೆಲ್ಲಿ ಎಲ್ಲೆಲ್ಲಿ ಅದು ಗೊಂದು ಹಂಟ್ಕೊಂಡಿದೆ ಅದನ್ನ ನೀವು ಕಟ್ ಮಾಡ್ಕೊಂಡು ಬರೋದು. ಉಳಿದು ಬಯೋಮಾಸ್, ಉಳಿದು ಬಯೋಮಾಸ್ ಅಂತ ಏನ್ ಹೇಳ್ತೀವಿ ಅದನ್ನ ನೀವು ಆ ಭೂಮಿಗೆ ಸರ್ಫೇಸ್ ಮಲ್ಚ್ ಮಾಡ್ಬಿಡ್ಬೋದು. ಭೂಮಿಗೆ ಸರ್ಫೇಸ್ ಮಲ್ಚ್ ಮಾಡ್ಬಿಡೋದು. ಅಲ್ಲ, ಈಗ ಅರಗು ಉತ್ಪಾದನೆ ಆಗಕ್ಕೆ ಸಮಯ ಎಷ್ಟು ಬೇಕಾಗುತ್ತೆ? ಆರು ತಿಂಗಳು ಬೇಕು. ಆರು ತಿಂಗಳಿಗೆ ಒಂದು ಕ್ರಾಪ್ ಅಲ್ಲಿ ತಗೋತಾರೆ. ಬಟ್ ಇಲ್ಲಿ ನಮ್ಮಲ್ಲಿ ಟೆಂಪರೇಚರ್ ಎನ್ವೈರನ್ಮೆಂಟಲ್ ವೇರಿಯಬಿಲಿಟಿ ನೋಡ್ಬೇಕಾಗುತ್ತೆ. ವಾತಾವರಣದಲ್ಲಿ ಇರ್ತಕ್ಕಂತ ನಮ್ಮ ಇದು ಸಮಸ್ಯೆಗಳೇನಿರ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಅಬ್ಸರ್ವೇಷನ್ 35 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಗಿಂತ ಜಾಸ್ತಿ ಇದ್ದಂತ ಪಕ್ಷದಲ್ಲಿ ಅದು ಇಟ್ ಈಸ್ ಹ್ಯಾವಿಂಗ್ ಎ ಡೆಟ್ರಿಮೆಂಟಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಅದು ನಮ್ಮ ಈ ಒಂದು ಲ್ಯಾಕ್ ಪ್ರೊಡಕ್ಷನ್ ಗೆ ಸಪೋರ್ಟ್ ಮಾಡಲ್ಲ. ಅಂದ್ರೆ ಇನ್ಸೆಕ್ಟ್ ಬೆಂದೋಗ್ತವೆ. 35 ಡಿಗ್ರಿ ಸೆಂಟಿಗ್ರೇಡ್ ಒಳಗಡೆನೆ ಇದ್ದಂತ ಪಕ್ಷದಲ್ಲಿ ಆ ಲ್ಯಾಕ್ ಇನ್ಸೆಕ್ಟ್ ತುಂಬಾ ಚೆನ್ನಾಗಿ ಬೆಳೀತದೆ. ಎರಡು ಬೆಳೆ ಅಂದ್ರೆ ಯಾವ ರೀತಿ ಮಾಡ್ತಾರೆ ಸರ್? ಅವ್ರ ಎರಡು ಬೆಳೆ ಅಲ್ಲಿ ಜೂನ್ ಜುಲೈ ಒಂದ್ ಬೆಳೆ ಮಾಡ್ತಾರೆ. ಸರಿ. ಆಮೇಲೆ ನೆಕ್ಸ್ಟ್ ಜನವರಿ ಫೆಬ್ರವರಿ ಒಂದ್ ಬೆಳೆ ಮಾಡ್ತಾರೆ, ಡಿಸೆಂಬರ್ ಜನವರಿಗೆ. ಅಂದ್ರೆ ಈಗ ಜೂನ್ ಜುಲೈ ಅಲ್ಲಿ ಹಾಕಿರೋದನ್ನ ಡಿಸೆಂಬರ್ ಕಟಾವ್ ಮಾಡ್ತಾರೆ, ಅದೇ ಬಿತ್ತನೆನ ಇನ್ನೊಂದು ಜಾಗದಲ್ಲಿ ಅದೇ ಈಗ ಹಿಪ್ಪನೇರಳೆನಲ್ಲಿ ಎರಡು ಬೆಳೆ ಅಂತ. ಅದೇ ತರ ಈಗ ಆ ಬಿತ್ತನೆದು ನೆಕ್ಸ್ಟ್ ಇನ್ನೊಂದ್ ಕ್ರಾಪ್ ಹೋಗ್ಬೇಕು. ಸರಿ. ಆ ತರ ಮಾಡ್ಕೋಬಹುದು, ಎರಡು ಬೆಳೆ ಮಾಡಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಾವು ನಮ್ಮ ರೈತರಿಗೆ ಜಾಸ್ತಿ ಈಗ ತ್ರಾಸ ಆಗೋದು ಬೇಡ ಅಂತೇಳಿ ಅವರಿಗೆ ನಾವು ಇವತ್ತು ಒಂದೇ ಬೆಳೆ ಮಾಡಿರೋದು. ನಾವು ಯಾವಾಗ ಮಾಡಿದ್ರೆ ರೈನಿ ಸೀಸನ್ ಅಲ್ಲಿ ಮಾಡಿದೀವಿ. ರೈನಿ ಸೀಸನ್ ಅಲ್ಲಿ ಮಾಡಿರುವಾಗ ನಮ್ಗೇನಾಗಿದೆ ಅಂತಂದ್ರೆ ಇವಾಗ ಒಂದು ಗಿಡದಲ್ಲಿ ನಮಗೆ 150 ರಿಂದ 200 ಗ್ರಾಂನಷ್ಟು ಅರಗ ಸಿಕ್ಕಿದೆ. ಆ ಇದು ಏನು ಆ ಕಾಂಡದ ಜೊತೆ ಇರುತ್ತೆ ಅರಗು, ಅದೆಲ್ಲ ಮರಿಗಳು ನಮಗೆ ಬೇಡ ಅಂದಾಗ ಅದನ್ನ ಹಂಗೆ ಇಟ್ಬಿಟ್ಟು ಒಂದು ಮೂಲೆನಲ್ಲಿ ತಗೊಂಡೋಗ್ಬಿಟ್ಟು ಹುಣಸೆ ಹಣ್ಣು ಬಡ್ದಂಗೆ ಬಡ್ಕೊಳ್ಳೋದು, ಅದು ಚಕ್ ಚಕ್ಕೆ ಬರುತ್ತೆ. ಆ ಚಕ್ ಚಕ್ಕೆ ಬಂದಾಗ ಅದನ್ನೆಲ್ಲ ಗುಡ್ಡೆ ಹಾಕೊಂಡ್ಬಿಟ್ಟು ನೆರಳಲ್ಲಿ ರನ್ನಿಂಗ್ ವಾಟರ್ ವಾಶ್ ಮಾಡ್ಬಿಡೋದು. ರನ್ನಿಂಗ್ ವಾಟರ್ ವಾಶ್ ಮಾಡ್ಬಿಟ್ಟು 2-3 ಸತಿ ಮಾಡ್ಬಿಟ್ರೆ ಅದು ಕಲರ್ ಸೊಲ್ಯೂಷನ್ ಬರುತ್ತೆ. ಆ ಕಲರ್ ಸೊಲ್ಯೂಷನ್ ಕೂಡ ನೀವು ನ್ಯಾಚುರಲ್ ಡೈ ಆಗಿ ಉಪಯೋಗಿಸಬಹುದು ಸಿಲ್ಕ್ಗೆ. ಆ ಸೊಲ್ಯೂಷನ್ ನ ಕಲರ್ ಡೈನ ನ್ಯಾಚುರಲ್ ಆಗಿ ನೀವು ಸಿಲ್ಕ್ ಇಂಡಸ್ಟ್ರಿಗೆ ನಾವು ಅದನ್ನು ಕೊಟ್ಟಿದೀವಿ ನ್ಯಾಚುರಲ್ ಡೈ ಮಾಡಕ್ಕೆ. ಇನ್ನೊಂದ್ಸರಿ ಹೇಳಿ. ನೀವು ಆ ಅರಗನ್ನ ನೀವು ವಾಶ್ ಮಾಡಬೇಕಾದ್ರೆ ಕಲರಿಂಗ್ ಬರುತ್ತೆ, ಅಂದ್ರೆ ನೀರು ಬಣ್ಣ ಆಗ್ಬಿಡುತ್ತೆ. ಆ ನೀರು ಬಣ್ಣ ಆದಾಗ ಆ ಬಣ್ಣವನ್ನು ಕೂಡ ನೀವು ಡೈಗೂ ಉಪಯೋಗಿಸಬಹುದು, ನ್ಯಾಚುರಲ್ ಡೈ ಅಂತ. ಅದು ಹತ್ತಿಗೂ ಬಳಸಬಹುದು, ಎಲ್ಲ ಯಾವ್ದಕ್ಕೆ ಬೇಕಾದ್ರೆ ಬಳಸಬಹುದು. ರೇಷ್ಮೆಗೆ ಮಾಡಬಹುದು, ರೇಷ್ಮೆಗೆ ಅಂತ ಏನಿಲ್ಲ, ಎನಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬಳಸಬಹುದು. ಯಾಕೆಂದ್ರೆ ಇವತ್ತಿನ ದಿವಸ ಸಿಂಥೆಟಿಕ್ ಡೈನಲ್ಲಿ ಇವತ್ತಿನ ದಿವಸ ಹೆಲ್ತ್ ಹಜಾರ್ಡ್ ಆಗುತ್ತೆ, ಆರೋಗ್ಯ ಹಾಳಾಗೋದ್ರಿಂದ ಇವತ್ತಿನ ದಿವಸ ನಾವು ಇವತ್ತಿನ ದಿವಸ ನ್ಯಾಚುರಲ್ ಡೈಗೆ ಹೋಗ್ತಾ ಇದೀವಿ. ನಮ್ಮಲ್ಲಿ ನೈಸರ್ಗಿಕವಾಗಿ ಸಿಗ್ತಕ್ಕಂತ ಡೈಗೆ ಹೋಗ್ತಾ ಇದೀವಿ, ಅದು ಒಂದ್ ಪಾರ್ಟ್. ಅದು ಇದನ್ನ ನಾವು ಅದನ್ನ ನೆರಳಲ್ಲಿ ಒಣಗಷ್ಟಾಗಿ ಏನಾಗುತ್ತೆ ಅಂತಂದ್ರೆ ಒಂಥರ ನಿಮಗೆ ಒಳ್ಳೆ ಕೆಂಪುಕಲ್ ಸಕ್ಕರೆ ತರ ಬರುತ್ತೆ. ಸರಿ. ಕೆಂಪುಕಲ್ ಸಕ್ಕರೆ ತರ ಸಕ್ಕರೆ ತರನೇ ಬರುತ್ತೆ. ಅದನ್ನೀಗ ನೀವು ಒಂದು ಗಿಡದಲ್ಲಿ 200 ರಿಂದ 250 ಗ್ರಾಂ ಸಿಗುತ್ತೆ. ಅದು ಆ 250 ಗ್ರಾಂನಷ್ಟು 200 ಗ್ರಾಂ ಅಂದ್ರೆ 1,000 ಗಿಡಕ್ಕೆ 200 ಕೆಜಿ ಆಯ್ತು. ಅದು ಮಿನಿಮಮ್ ರೇಟ್ 400 ರೂಪಾಯಿ ಇರುತ್ತೆ ಒಂದು ಕೆಜಿಗೆ. ಯಾರು ತಗೋತಾರೆ ಸರ್? ಮಿನಿಮಮ್ ರೇಟ್ 400 ರೂಪಾಯಿ, 80,000 ರೂಪಾಯಿ ಆಗುತ್ತೆ. ಅದು ರಾಂಚಿ ಅವರೇ ತಗೋತಾರೆ. ಬೇಡ ಅಂತಂದ್ರೆ ಇಲ್ಲಿ ಹೇಮಂತ್ ಅಂತೇಳಿ ನಾವು ಲ್ಯಾಕ್ ಅಂಡ್ ಪೇಂಟ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಚೇರ್ಮನ್ ಜೊತೆಗೆ ಮಾತಾಡಿದ್ವಿ, ಎಷ್ಟಿದ್ರು ತಂದು ಕೊಡಿ ಸ್ವಾಮಿ ನಾವು ತಗತ್ತೀವಿ ಅಂತ. ನಂಜನಗೂಡಲ್ಲಿ ಈಗ ದೊಡ್ಡದಾಗಿ ಈಗ ಲ್ಯಾಕ್ ಅಂಡ್ ಪೇಂಟ್ಸ್ ಸರಕು ಮತ್ತು ಬಣ್ಣದ ಕಾರ್ಖಾನೆ ಓಪನ್ ಆಗ್ತಾ ಇದೆಯಲ್ಲ. ಸರ್ಕಾರದ್ದು ಒಂದಿದೆಯಲ್ಲ ಸರ್, ಅದನ್ನೇ ನಾನು ಹೇಳ್ತಾ ಇರೋದು. ಅವರೇ ತಗೋತಾರೆ. ದಿಸ್ ಈಸ್ ಎ ಟೈಮ್. ಈಗ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇರೋದ್ರಿಂದ ನಮ್ಮ ರೈತರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡೋದಕ್ಕೆ ಬೇರೆ ಏನೇನನ್ನ ನಾವು ಲಿಂಕ್ ಮಾಡಬಹುದು ನಮ್ಮ ಈ ರೇಷ್ಮೆ ಕೃಷಿ ಜೊತೆಗೆ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದರಲ್ಲಿ ಸಿಲ್ಕ್ ಅಂಡ್ ಲ್ಯಾಕ್ ಅಂತೇಳಿ ಅಂದ್ರೆ ಡ್ಯುಯಲ್ ಕಲ್ಚರ್, ಡ್ಯುಯಲ್ ಕಲ್ಚರ್ ಅಂತ ಹೇಳ್ತೀವಿ. ಯಾವ ತರ ಮಾಡಬಹುದು ಅಂತ ನಾವು ಈ ಒಂದು ಎರಡು ವರ್ಷದ ಅವಧಿಯಲ್ಲಿ ನಾವು ಮಾಡಿದಾಗ ಎರಡು ವರ್ಷನೂ ಕೂಡ ನಮಗೆ ಒಂದು ಗಿಡದಲ್ಲಿ 200-250 ಗ್ರಾಮ್ ಅಷ್ಟು ನಮಗೆ ಲ್ಯಾಕು ಸಿಕ್ಕಿದೆ. ಮತ್ತೆ ಈ ಲ್ಯಾಕ್ ಅನ್ನ ನಾವು ಹಾರ್ವೆಸ್ಟ್ ಮಾಡಿ ನಾವು ಬೇರೆಯವರಿಗೂ ತೋರಿಸಿದೀವಿ. ಮತ್ತೆ ಈ ಲ್ಯಾಕ್ ಆಫ್ ಪ್ಲಾಂಟ್ ಕೂಡ ಎಕ್ಸ್ಪೆರಿಮೆಂಟಲ್ ಆಗಿ ಪ್ರಯೋಗ ಮಾಡಿದ್ರಿಂದ ಆಯಾ ರೈತರಲ್ಲೂ ಇಟ್ಟಿದೀವಿ. ಸರ್, ಈಗ ಎಲ್ಲಿ ಈ ಲ್ಯಾಕ್ ಬೆಳೆದಿವಿ ಆ ಗಿಡಗಳು ನಮ್ದು ಹಿಪ್ಪಿನೇಳೆ ತೋಟ ಚೆನ್ನಾಗಿ ಬರ್ತಾ ಇದೆ ಸರ್ ಫೈನ್ ಆಗಿ ಅಂತ ಹೇಳ್ತಾನೆ. ಕಾರಣ ಏನು ಅಂದ್ರೆ, ಒಂದು ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸ್ ಇರೋದು, ವಾತಾವರಣದಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಭೂಮಿಗೆ ಕೊಡುತ್ತೆ. ಎರಡನೇದು, ಆ ಅರಗನ್ನೆಲ್ಲ ತಗೊಂಡಾದ್ಮೇಲೆ ಉಳಿದು ಬಯೋಮಾಸ್ ಬರುತ್ತಲ್ಲ, ವೇಸ್ಟ್ ಬಯೋಮಾಸ್, ದಟ್ ವಿ ಆರ್ ರಿಟರ್ನಿಂಗ್ ಬ್ಯಾಕ್ ಟು ದಿ ಸಾಯಿಲ್ ಓನ್ಲಿ. ಅಲ್ಲೇನೆ ಅಲ್ಲಿಗೆ ಆಗ್ತಾಗ ನೀವು ಹೇಳಿದ್ರೆ ಟ್ರೆಂಚಿಂಗ್ ಅಂಡ್ ಮಲ್ಚಿಂಗ್ ಅಂತ ಹೇಳ್ತೀವಿ, ಇದು ಸರ್ಫೇಸ್ ಮಲ್ಚಿಗೆ ಅನುಕೂಲ ಆಯ್ತು. ಅಲ್ಲೇ ಕೊಡ್ತು ಹ್ಯೂಮಸ್ ಜಾಸ್ತಿ ಆಗಿ ಭೂಮಿಯ ಗುಣಮಟ್ಟ ಜಾಸ್ತಿ ಆಗಿ ಇವತ್ತಿನ ದಿವಸ ಸಿರಿಕಲ್ಚರ್ ಇಂದ ನಮ್ಮ ರೈತ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ದ, ಲ್ಯಾಕ್ ಕಲ್ಚರ್ ಇಂದ ಸುಮಾರು ನಾವು ಕ್ವಾಂಟಿಫೈ ಮಾಡೋದು 40,000 ರೂಪಾಯಿನೂ ಬಂತು. ನಾವು ಮಾಡಿದಾಗ ಸುಮಾರು 2,40,000 ರೂಪಾಯಿನಷ್ಟು ಇನ್ಕಮ್ಗೆ ನಾವು ಪುಟ್ ಟುಗೆದರ್ ಅದು ಎರಡು ಸೇರಿಸಿ ಬಂತು. ಒಂದು ಕ್ರಾಪ್ 50,000 ರೂಪಾಯಿನಷ್ಟು ನಾವು ಜನರೇಟ್ ಮಾಡಿದೀವಿ. ಈಗ ಅರಗು ಮತ್ತೆ ಅದು ಗಿಡ ಚಿಗರಲ್ವಾ? ಅದು ಬರುತ್ತೆ, ಮತ್ತೆ ಬರುತ್ತೆ ಬರುತ್ತೆ, ಮತ್ತೆ ಬಂದ ಮತ್ತೆ ಅದೇ ತರ ನಾವು ಮತ್ತೆ ಬಿತ್ತನೆ ಕಟ್ಟಬಹುದು. ಅಂದ್ರೆ ತಾವ್ ಹೇಳ್ತಾ ಇರೋದು ಬೇಸಿಗೆಗೆ ನೀವು ಅದನ್ನ ಶಿಫಾರಸ್ ಮಾಡ್ತಾ ಇಲ್ಲ ಈ ಭಾಗಕ್ಕೆ ಅಲ್ವಾ? ಮತ್ತೆ ಅವಾಗ ಏನ್ ಮಾಡ್ತೀವಿ? ಇನ್ಸಿಟಿವ್ ಗ್ರೀನ್ ಮೆನ್ಯೂರಿಂಗ್ ಆಯ್ತಲ್ಲ ಸಿರಿಕಲ್ಚರ್ಗೆ. ಹೌದಾ? ಇನ್ಸಿಟಿವ್ ಗ್ರೀನ್ ಮೆನ್ಯೂರಿಂಗ್ ಅಲ್ಲೇ ಕಟ್ ಮಾಡಿ ಅಲ್ಲೇ ಹಾಕ್ಬಿಡಿ. ಅಂದ್ರೆ 6 ತಿಂಗಳು ಅದನ್ನ ಬೆಳೆ ಹಾಕ್ಬಿಟ್ಟು ಮತ್ತೆ ಕಟ್ ಮಾಡಿ ಅಲ್ಲೇ ಹಾಕಿ. ಅಲ್ಲೇ ಅಲ್ಲ, ಈಗ ನಮ್ಗೆ ನಮ್ಮ ಬಯೋಮಾಸ್ ನಮ್ಮ ಭೂಮಿಗೆ ಗ್ರೀನ್ ಬಯೋಮಾಸ್ ಈಗ ಅದು ಇಟ್ ಇಸ್ ಬೂನ್ ಅಲ್ವಾ, ರೆಡಿಮೇಡ್ ಅಲ್ಲ. ಅಲ್ಲೇ ನಮ್ಗೆ ಅಲ್ಲೇ ಸಿಗ್ತು. ಸುಮಾರು ಇಲ್ಲ ಅಂತಂದ್ರೂ ಒಂದು ಗಿಡ 4-5 ಕೆಜಿ ಬರುತ್ತೆ. 4-5 ಕೆಜಿ ಅಂತಂದ್ರೆ 1,000 ಗಿಡಕ್ಕೆ 4 ಟನ್ ಆಯ್ತು. 4 ಟನ್ ಗ್ರೀನ್ ಬಯೋಮಾಸ್ ನಿಂದ ನಾನು ಸರ್ಫೇಸ್ ಮಲ್ಚ್ ಮಾಡ್ತೀನಿ ಅಂತಂದ್ರೆ ನನ್ನ ಭೂಮಿಯ ಗುಣಮಟ್ಟ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅಲ್ಲ ಅಂದ್ರೆ 6 ತಿಂಗಳು ಗಿಡ ಬೆಳಿಬೇಕು ಅಂತಿರಲ್ಲ ನೀವು? ಅಂದ್ರೆ ಬೇಸಿಗೆನೆಲ್ಲ ಗಿಡ ಬೆಳೆಸಬೇಕಾಗತ್ತೆ 6 ತಿಂಗಳು ಬೆಳಿಲಿ ಬೆಳಿಲಿ ಬೆಳೆಸಬೇಕಾಗಲ್ಲ. ಅಲ್ಲ ಈಗ ಬೇಸಿಗೆನಲ್ಲಿ ಈಗ ನಿಮಗೆ ಅದನ್ನ ಕಟ್ ಮಾಡಿದ್ಮೇಲೆ ನಿಮ್ಗೆ ಹಾರ್ವೆಸ್ಟಿಂಗ್ ಬರುತ್ತಲ್ಲ, ನೆಕ್ಸ್ಟ್ ಇನಾಕ್ಯುಲೇಷನ್ ಮಾಡೋದು ಮಳೆಗಾಲಕ್ಕೆ. ಹೌದು, ಮಳೆಗಾಲಕ್ಕೆ ಇನಾಕ್ಯುಲೇಷನ್. ಅಂದ್ರೆ 6 ತಿಂಗಳು ಬೆಳಿಬೇಕಲ್ಲ? ಬೆಳೀತದಲ್ಲ. ಅಂದ್ರೆ ಈಗ ನೋಡಿ, ಜೂನ್ ತಿಂಗಳಲ್ಲಿ ನೀವು ಅರಗನ್ನ ಕಟ್ಟಿದ್ರೆ, ಈಗ ನಾನು ಜನವರಿ ಮಂತ್ ಅಲ್ಲಿ ಕಟ್ ಮಾಡ್ಬಿಟ್ಟು ಕಟ್ ಮಾಡ್ಬಿಟ್ಟಿದ್ದೀನಿ. ಹೌದು, 35 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಇದ್ರೂ ಕೂಡ ಗಿಡ ಚೆನ್ನಾಗಿ ಬರುತ್ತೆ. ಬರುತ್ತೆ ಗಿಡ? ಹೌದು, ಗಿಡ ಬರುತ್ತೆ. ಬಟ್ ಆದ್ರೆ ನಿಮ್ಗೆ ಇದನ್ನ ನಾನು ಇನಾಕ್ಯುಲೇಟ್ ಮಾಡಕ್ಕಾಗಲ್ಲ. ಆಯ್ತು, ಅದೇನಾಗುತ್ತೆ ಈಗ ನಿಮ್ಗೆ ಮಾಡೋದು ಜೂನ್ ಜುಲೈ, ಈಗ ಜನವರಿ ಮಂತ್ ಅಲ್ಲಿ ನೀವು ಕಟ್ ಮಾಡ್ಬೋದು. ಜನವರಿನಲ್ಲಿ ಕಟ್ ಮಾಡಿದಂತಹ ಎಲ್ಲಾ ಸೊಪ್ಪು ಕೂಡ ನೀವು ತೋಟಕ್ಕೆ ಮಲ್ಚಿಡ್ತೀವಿ. ಆಮೇಲೆ ಮತ್ತೆ ಅದು ಜೂನ್ ಜುಲೈಗೆ ರೆಡಿ ಆಗುತ್ತೆ. ಅದು ಆವಾಗ ನಾವು ಇನಾಕ್ಯುಲೇಟ್ ಮಾಡ್ತೀವಿ. ವರ್ಷಕ್ಕೆ ಒಂದ್ ಬೆಳೆ ಸರಿ ಆಯ್ತು ಲೆಕ್ಕ. ಈಗ ಒಂದು ಸಮಸ್ಯೆ ಇದೆ ಇಲ್ಲಿ. ಈಗ ನೀವು ಅದನ್ನ ಬಿತ್ತನೆಗೆ ಬಳಸಲ್ಲ ಅಂತ ಹೇಳಿದ್ರಿ ಅಲ್ವಾ? ಬಿತ್ತನೆ ಬಳಸಬಹುದು. ಅಲ್ಲ ಅಲ್ಲ, ಇಲ್ಲಿ ನಾವು ಅದನ್ನ ಶಿಫಾರಸ್ ಮಾಡ್ತಿಲ್ಲ ಅಂತ ಹೇಳಿದ್ರಿ. ಈಗ ಒಂದ್ ವೇಳೆ ಹಿತ್ತನೆ ವೇಳೆ ಬೆಳೆದಿರೋ ಅದನ್ನ ಬಿತ್ತನೆಯಾಗಿ ಬಳಸ್ತಿಲ್ಲ ಅಂತ ಇಟ್ಕೊಂಡ್ರೆ ಅದು ಹಾರೋಗ್ಬಿಡುತ್ತೆ, ಸಿಗೋದಿಲ್ಲ ಅಂದ್ರಲ್ಲ, ಮತ್ತೆ ಅವನು ಹೊಸದಾಗಿ ಬಿತ್ತನೆ ತರಲೇಬೇಕಾ? ಹೌದು. ಅಥವಾ ಅದನ್ನ ಶೇಖರಣೆ ಮಾಡಿಟ್ಟು ಇನ್ಯಾರಿಗಾರು ಕೊಟ್ಟು ಬೆಳೆಸ್ಕೋಬಹುದು? ಅದಕ್ಕೆ ಅವನ್ ಏನ್ ಮಾಡ್ತಾನೆ ಅಂತಂದ್ರೆ, 100 ಗಿಡ ಹಂಗೆ ಬಿಟ್ಕೋತಾನೆ ಬಿತ್ತನೆಗಾಗೇನೆ. 100 ಗಿಡ ಬಿಟ್ಕೋತಾನೆ. ಸಪೋಸ್ ಇನ್ ಬೇರೆ ಏನಾದ್ರು ಇನ್ನೊಂದು 500 ಗಿಡಕ್ಕೆ ಹಾಕ್ಬೇಕು ಅಂದ್ರೆ 100 ಗಿಡದಷ್ಟು ಕಟ್ ಮಾಡಿ ಅಲ್ಲಿ ಬಿತ್ತನೆ ಮಾಡ್ಕೋತಾನೆ. ಸೈಕ್ಲಿಂಗ್ ಅಂದ್ರೆ ನಮ್ಮ ರಿಕ್ವೈರ್ಮೆಂಟ್, ಗಿಡ ಎಷ್ಟು ಖಾಲಿ ಇದೆ ಅದಕ್ಕೆ ಎಷ್ಟು ಬಿತ್ತನೆ ಬೇಕು ಅನ್ನೋದನ್ನ ನಾವುಗಳು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಅಲ್ಲ, ಟೆಂಪರೇಚರ್ ಜಾಸ್ತಿ ಆಗಿ ಹುಳುಗಳು ಇದಾಗ್ಬಿಟ್ರೆ ಸಮಸ್ಯೆ? ಅದಕ್ಕೋಸ್ಕರ ನಾವು ಸಮ್ಮರ್ ಸೀಸನ್ ಮಾಡಿಲ್ಲ, ಸಮ್ಮರ್ ಸೀಸನ್ ಮಾಡಿಲ್ಲ. ಆಯ್ತು, ಈಗ ಬಿತ್ತನೆ ಇಟ್ಕೊಳ್ಳೋದು ಹೇಗೆ? ಬಿತ್ತನೆ ಬೇರೆ ಹುಣಸೂರು ಏರಿಯಾದಲ್ಲಿ ಇದೆಯಲ್ಲ ತಗೊಂಬರೋದು. ಈಗ ಆಗ್ಲಿ ಅಲ್ಲಿ ಕಿಸಾನ್ ನರ್ಸರಿ ಅಂತೇಳಿ, ಲ್ಯಾಕ್ ನರ್ಸರಿ ಅಂತ ಮಾಡಿಸಿದೀವಿ ಈಗ ನಾವು ಅಲ್ಲಿ ಮಂಜುನಾಥ್ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈಗ ಹುಣಸೂರು, ಪಿರಿಯಾಪಟ್ಟಣ ಇವೆಲ್ಲಾನು ಕೂಡ ಒಂಥರ ಮಲೆನಾಡು ಏರಿಯಾ ಇದ್ದಂಗಿದೆ. 35 ಡಿಗ್ರಿ ಸೆಂಟಿಗ್ರೇಡ್ ಇಲ್ಲ ಅಲ್ಲಿ ಟೆಂಪರೇಚರ್. ಅಲ್ಲಿ ನಮ್ಗೆ ಬಿತ್ತನೆ ಇವಾಗ ಸಿಗ್ತಾ ಇದೆ. ಸುಮಾರು ಈ ಅರಗೇ ನೋಡಿದಂತ ಪ್ರದೇಶದಲ್ಲಿ ಇವತ್ತಿಂದ 100 ಎಕರೆ ಅರಗು ಇವತ್ತಿನ ದಿವಸ ಟೊಬ್ಯಾಕೋ ರೀಪ್ಲೇಸ್ಮೆಂಟ್, ಬಗೆ ಸೊಪ್ಪನ್ನ ರೀಪ್ಲೇಸ್ಮೆಂಟ್ ಮಾಡೋದಕ್ಕೋಸ್ಕರ ಇವತ್ತಿನ ದಿವಸ ನಾವು ಸಿಲ್ಕ್ ಅಂಡ್ ಲ್ಯಾಕ್ನಿಗೆ ಯಾವ ತರ ಲಾಂಚ್ ಮಾಡಬಹುದು ಅಂತ ನಮ್ಮ ಈ ಪ್ರಥಮ ಹಂತದಲ್ಲಿ ಮಾಡಿರ್ತಕ್ಕಂಥ ಪ್ರಯೋಗಗಳು ಏನ್ ಹೇಳಿದೆ ಅಂತಂದ್ರೆ, ಒಂದು, ನಾವು ಲ್ಯಾಕ್ನಿಗೆ ಧೈರ್ಯವಾಗಿ ಮಾಡಬಹುದು ಅಂತ ಹೇಳಿದೆ. ಎರಡನೇ, ಲ್ಯಾಕ್ ವಾಶ್ ಪ್ಲಾಂಟ್ ಕೂಡ ಚೆನ್ನಾಗಿ ಬೆಳೀತದೆ, ಆಹಾರ ತಯಾರು ಮಾಡ್ತಕ್ಕಂಥ ಗಿಡನೂ ಚೆನ್ನಾಗಿ ಬೆಳೀತದೆ. ಮತ್ತೆ ಮೂರನೇದು, ನಮ್ಮ ರೈತರಿಗೆ ಏನಾದ್ರು ಈ ಲ್ಯಾಕ್ ಪ್ಲಾಂಟೇಷನ್ ಏನಾದ್ರು ತುಂಬಾ ತ್ರಾಸ ಅಂತ ಬಂದ್ರೆ ಅದನ್ನ ಬಯೋಮಾಸ್ನಿಗೆ ನಾವು 2 ಸಸ ಸಾಕ್ಬೋದು. ಇಟ್ ಇಸ್ ಎ ವೆರಿ ಗುಡ್ ಫಾಡರ್. ಹೌದಾ? ಇಟ್ ಇಸ್ ಎ ವೆರಿ ಗುಡ್ ಫಾಡರ್. ದನ ತಿಂತವೆ. ಈಗ ಅದನ್ನ ಈಗ ನೀವ್ ಹೇಳ, ಈಗ ವೇಸ್ಟ್ ಅಂತ ಹೇಳಿದ್ರ, ವೇಸ್ಟ್ ಅಲ್ಲ ಅದು, ಅವಾಗ ಹಸಸ್ ಹಾಕಬಹುದು. ಹಿಪ್ಪನೇಳೆ ಸೊಪ್ಪು ತಿನ್ನಿಸಬಹುದು. ಹಿಪ್ಪನೇಳೆ ಸೊಪ್ಪು ಅಂದ್ರೆ ಅದು ಕಮರ್ಷಿಯಲ್ ಎಕ್ಸ್ಪ್ಲಾಯಿಟೇಷನ್ ಇದೆ ಅಲ್ಲಿ, ಕಮರ್ಷಿಯಲ್. ಇಲ್ಲಿ ನೀವ್ ಬಿತ್ತನೆಗೆ ನೀವು ಕಲ್ಚರ್ ಮಾಡಲ್ಲ ಅಂದ್ರೆ ಅವನು 2 ಸಸ ಹಾಕೊಂಡ್ರು ಇವತ್ತಿನ ದಿವಸ 10 ಲೀಟರ್ ಹಾಲು ಕೊಡ್ಬೋದು. ಸ್ವಾಮಿಗಳೇ, ಈಗ ಆಲ್ಟರ್ನೇಟ್ ಹೋಸ್ಟ್ ಬಗ್ಗೆ ನಾವು ಮಾತಾಡಿದ್ವಲ್ಲ, ಈಗ ಅದು ಅರಗು ಮುತ್ತುಗದ ಮರದ ಮೇಲೆ ಬರುತ್ತೆ, ತೊಗರಿ ಮೇಲೆ ಬರುತ್ತೆ, ಹೀಗೆ ಬಹಳಷ್ಟು ಆಲ್ಟರ್ನೇಟ್ ಹೋಸ್ಟ್ ಗಳು ಹೇಳಿದ್ರಲ್ಲ, ಅವು ಕೂಡ ಅಕ್ಕಪಕ್ಕದಲ್ಲಿ ಸಾಕಷ್ಟೇ ಇರ್ತವೆ. ಈಗ ಇವನ್ ಬೆಳೆಸಿದಾಗ ಅಲ್ಲಿಗೆ ಹೋಗಿ ಶಿಫ್ಟ್ ಆಗೋ ಸಮಸ್ಯೆ, ಇಟ್ ಈಸ್ ಎ ಸೆಡೆಂಟರಿ ಮೋಡ್ ಆಫ್ ಲೈಫ್ ಅಂತ ಹೇಳ್ತೀವಿ. ಅದು ಆ ಗಿಡದಲ್ಲೇ ಇರುತ್ತೆ, ಆ ಗಿಡದ ರಸವನ್ನೇ ಇರುತ್ತೆ, ಆ ಗಿಡದಲ್ಲೇ ಗಮ್ ತಯಾರಿಸುತ್ತೆ. ಬಿತ್ತಂಗ್ ಮಾಡಿದಾಗ ಮಾತ್ರ ಅದು ಬೇರೆ ಗಿಡಕ್ಕೆ ನೀವಾಗಿದ್ದು ಹೋಗಿ ನೀವು ಕಟ್ಟಬೇಕು, ಇಲ್ಲಾಂದ್ರೆ ಅದು ಈಚು ಬಂದು ಸಾಕತ್ತೆ, ಗಮ್ ಮಾತ್ರ ನಾವು ಹಾರ್ವೆಸ್ಟ್ ಮಾಡ್ಕೊಡ್ತೀವಿ ಅಷ್ಟೇ. ಅಷ್ಟೇನೆ, ಇಟ್ ವಿಲ್ ನಾಟ್ ಫ್ಲೈ. ಹೌದಾ? ಇಟ್ ವಿಲ್ ನಾಟ್ ಫ್ಲೈ, ಇಟ್ ಈಸ್ ಎ ಸೆಡೆಂಟರಿ ಮೋಡ್ ಆಫ್ ಲೈಫ್. ಮತ್ತೆ ಆಲ್ಟರ್ನೇಟ್ ಹೋಸ್ಟ್ ಗಳನ್ನ ಯಾಕೆ ಪ್ರಯತ್ನ ಮಾಡಿ? ಆಲ್ಟರ್ನೇಟ್ ಹೋಸ್ಟ್ ಇಲ್ಲಿ ಏನು ಅಂತಂದ್ರೆ, ನಮ್ಮ ಮಲಬರಿ ಗಿಡಕ್ಕೆ ತೊಂದರೆ ಆಗದೇನೆ, ತೊಗರಿ ಚೆನ್ನಾಗೇ ಇತ್ತಲ್ಲ ತೊಗರಿ, ಬಟ್ ಈಗ ನಮ್ಗೆ ಇದು ಲೆಗ್ಯುಮಿನಸ್ ಸ್ಪಾಡರ್ ಆಗಿ ಉಪಯೋಗಿಸ್ಕೋಬಹುದಲ್ಲ. ಆಮೇಲೆ ಇನ್ನೊಂದು ಫೋಲಿಯೇಜ್ ಚೆನ್ನಾಗಿ ಬರುತ್ತೆ. ಇದು ನಮ್ಗೇನು ಅಂದ್ರೆ, ನಾವ್ ಯಾವ್ಯಾವ ಯಂಗಲ್ ಅಲ್ಲಿ ನೋಡಿದೀವಿ ಅಂತಂದ್ರೆ, ನಾನು ಅರಗು ಮಾಡದೇ ಇದ್ರು ಕೂಡ ನನಗೆ ಆ ಬಯೋಮಾಸ್ ಬಂದಿಂದ ನಾನು ಸರ್ಫೇಸ್ ಮಲ್ಚ್ ಮಾಡ್ಕೋಬಹುದಲ್ಲ, ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ. ಇದೆರಡರಲ್ಲಿ ಏನಪ್ಪಾ ಅಂತಂದ್ರೆ, ಮೂಲಭೂತವಾಗಿ ನಾವು ಅಬ್ಸರ್ವ್ ಮಾಡೋದು ಒಂದು ಸಾವಯವ ಇಂಗಾಲವನ್ನ ಜಾಸ್ತಿ ಮಾಡಿದ್ವಿ, ಇನ್ನೊಂದು ಸಾರಜನಕದ ಕಂಟೆಂಟ್ ಅನ್ನ ಭೂಮಿನಲ್ಲಿ ಜಾಸ್ತಿ ಮಾಡಿದ್ವಿ. ಅದನ್ನ ಮಾಡಿದ ಮೇಲೆ ನಮ್ದು ಮಲಬರಿ ಗಿಡ ಯಥೇಚ್ಛವಾಗಿ ಬೆಳೆದು ಬರ್ತೀವಿ. ತೊಗರಿ ಹಾಕಿದ್ರೆ ಕಾಯಿನೂ ಸಿಕ್ಕಿರೋದಲ್ಲ ಅಂತ ಇದು, ಬಟ್ ನಮ್ಗೆ ಬಯೋಮಾಸ್ ಬೇಕಲ್ಲ, ಬಯೋಮಾಸ್ ಆಂಗಲ್ ಅಲ್ಲಿ ನಾವು ಇದು ಮಾಡಿರೋದನ್ನ. ಆಮೇಲೆ ಇನ್ನೊಂದೇನು, ತೊಗರಿನಲ್ಲಿ ಇರ್ತಕ್ಕಂಥದ್ದು ಕೆರೆಯಲಕ್ಕ ಸೆಪರೇಟ್ ಸ್ಪೀಸೀಸ್. ಹೌದಾ? ಸೆಪರೇಟ್ ಸ್ಪೀಸೀಸ್ ಗಳು ಬೇರೆ ಬೇರೆ ಬರ್ತವೆ ಅದರಲ್ಲಿ ಕೆರೆಯಲಕ್ಕ ಅಂದ್ರೆ, ಬಟ್ ಜೀನಸ್ ಇಸ್ ಸೇಮ್ ಕೆರೆಯಲಕ್ಕ ಅನ್ನೋದು. ಬಟ್ ಈಗ ಬ್ಯೂಟಿ ಆಫ್ ಮಾನಸ್ಫರ್ಮ ಅಂತ ಮುತ್ತುಗದೆಲೆ ಅಂತ ಹೇಳಿದೆ, ಆ ಮುತ್ತುಗದೆಲೆ ಗಿಡ ನಮ್ಮ ಮಲಬರಿ ಗಿಡದ ಮಧ್ಯೆ ಹಾಕಕ್ಕಾಗಲ್ಲ. ಮತ್ತೆ ಈ ಒಂದು ತೊಗರಿ ಇಸ್ ಆಲ್ಸೋ ಕೈಂಡ್ ಆಫ್ ಸೀಸನಲ್ ಪ್ಲಾಂಟೇಷನ್ ನಮ್ಮವರುಗಳು ಮಾಡೋದು. ಆಮೇಲೆ ನಿಮ್ಗೆ ತೊಗರಿ ಪೆರಿನಿಯಲ್ ಒಂದ್ಸತಿ ಹಾಕಿದ್ರೆ ನಮ್ಗೆ 35 ವರ್ಷ ಬರುತ್ತೆ ತೊಗರಿ. ಅಲ್ಲ, ಅದರಲ್ಲೂ ಮರತೊಗರಿ ಅಂತಿದೆ. ಅಲ್ಲ, ಈಗ ನಾವು ಆತರ ಎಲ್ಲ ಯೋಚನೆ ಮಾಡಿದಾಗ, ಆಮೇಲೆ ತೊಗರಿ ಗಿಡಗಳು ಕೆಲವು ಗಿಡಗಳಿಗೆ ನಮ್ಗೆ ಕೆಲವು ಇನ್ಸೆಕ್ಟ್ ಪೆಸ್ಟ್ ಎಲ್ಲ ಬರ್ತವೆ, ಅದನ್ನೆಲ್ಲ ನಾವು ಈಗ ಈ ನಮ್ಮ ಈ ಲ್ಯಾಕ್ ಪೋಸ್ಟ್ ಪ್ಲಾಂಟ್ ಅರಗನ ಗಿಡವನ್ನ ನಾವು ತಯಾರು ಮಾಡ್ತಕ್ಕಂಥ ಗಿಡ ಹಾಕಿದ್ಮೇಲೆ ಇದರಿಂದ ಏನಾದ್ರು ರೋಗ ಮಲ್ಬರಿ ಬಂತ, ಮಲ್ಬರಿ ರೋಗ ಇದಕ್ಕೆ ಏನಾದ್ರು ಬಂತ ಅಂತ ಹೇಳ್ಬಿಟ್ಟು ನಾವು ಸ್ಟಡಿ ಮಾಡಿದಾಗ, ಯಾವುದೇ ವಿಧವಾದಂತ ನಮ್ಗೆ ಈ ಒಂದು ಡಿಸೀಸ್ ಆಫ್ ದಿ ಪೆಸ್ಟ್ ಔಟ್ ಬ್ರೇಕ್ ಏನು ನಾವು ನೋಡಿದಂಗೆ ಆಗಲಿಲ್ಲ. ಈ ಗಿಡ ತುಂಬಾ ಸೂಕ್ತ ಅನ್ಸಿದೆ. ಸೂಕ್ತ ಅನ್ಸಿದೆ. ಗಿಡದ ಹೆಸರು ಹೇಳಿ ಸರ್ ಇನ್ನೊಂದ್ಸರಿ. ಫ್ಲೆಮಿಂಜಿಯಾ ಸೆಮೈಲೇಟ. ಕನ್ನಡದಲ್ಲಿ ಏನಾದ್ರು ಹೆಸರಿದೆಯಾ? ನನಗೆ ಅದು ಸ್ವಲ್ಪ ಕಷ್ಟ. ನೀವೇ ಹೆಸರು ಹೇಳ್ಬೇಕಷ್ಟೇ. ಫ್ಲೆಮಿಂಜಿಯಾ ಸೆಮಿಯಲೇಟ ಅಂತ ಹೇಳಿ ಇದು ದ್ವಿದಳ ದಾಳಗಳ ಗ್ರೂಪ್ ಸೇರಿದಂತ ಒಂದು ಗಿಡ. ಎಷ್ಟು ವರ್ಷ ಇರುತ್ತದೆ? 30 ವರ್ಷ ಬರುತ್ತೆ. ಹೌದಾ? ಒಂದ್ಸತಿ ಈಗ ಈ ನಮ್ಮದು 5 ವರ್ಷದ ಗಿಡ ಇದೆ ನಮ್ಮಲ್ಲಿ, ಕಟ್ ಮಾಡ್ತಾ ಇರ್ತೀವಿ ಆಸ್ತಾ ಇರ್ತೀವಿ. 30 ವರ್ಷ ಇರುವಂತ ಗಿಡನ ತಾವು ನೋಡಿದಿರಾ? ಅಲ್ಲೇ ರಾಂಚಿನಲ್ಲಿ ನೋಡಿದ್ದೀನಿ. ರಾಂಚಿಯಲ್ಲಿ? ರಾಂಚಿನಲ್ಲಿ ನನ್ನ ಟ್ರೈಬಲ್ ಏರಿಯಾದಲ್ಲೆಲ್ಲ ಕರ್ಕೊಂಡೋಗಿ ನನಗೆ ಪರಿಚಯ ಮಾಡಿಸಿದಾಗ ಒಬ್ಬ ಫಾರ್ಮರ್ ಹೇಳ್ದ, 2.5 ಎಕರೆ ಜಮೀನಲ್ಲಿ ನಾನು ಮಿನಿಮಮ್ 6 ಲಕ್ಷ ಸಂಪಾದನೆ ಮಾಡ್ತೀನಿ ಅಂತ. ಬರೀ ಲ್ಯಾಕ್ ಬೆಳೆದು ನಾನು 6 ಲಕ್ಷ ಸಂಪಾದನೆ ಮಾಡ್ತೀನಿ ಅಂತ ಹೇಳ್ದ ಅಲ್ಲಿ ರಾಂಚಿನಲ್ಲಿ. ಅವರು ಇದೆ ಫ್ಲೆಮಿಂಜಿಯಾ ಸೆಮೈಲೇಟ್. ಆಮೇಲೆ ಇನ್ನೊಂದೇನು ಅಂದ್ರೆ, ಫ್ಲೆಮಿಂಜಿಯಾ ಸೆಮೈಲೇಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ. ಆಮೇಲೆ ಬಯೋಮಾಸ್ ಚೆನ್ನಾಗಿ ಬರುತ್ತೆ. ಆಮೇಲೆ ನೀವು ಸರ್ಫೇಸ್ ಮಲ್ಚಿಗೆ ಚೆನ್ನಾಗಿ ಉಪಯೋಗಿಸಬಹುದು ಅದನ್ನ. ಇದೆಲ್ಲ ಕೆಲವು ಮೆರಿಟ್ ಗಳು ನೋಡಿದೀವಿ ನಾವು. ಅದು ಅದ್ರಲ್ಲಿ ಇರ್ತಕ್ಕಂತ ವಿಶೇಷವಾದ ಬೇರೆ ನಮ್ಗೆ ಲಾಭಗಳು ಏನು ಅಂತ ನೋಡಿದಾಗ, ಒಂದು ನಮ್ಗೆ ಸಾವಯವ ಇಂಗಾಲದ ಕೊರತೆ ನೀಗಿಸ್ತೀವಿ, ಭೂಮಿನಲ್ಲಿ ಜಾಸ್ತಿ ಮಾಡಿದ್ವಿ ಅದ್ರ ಮಟ್ಟ. ಮತ್ತೆ ಸಾರಜನಕದ ಮಟ್ಟವನ್ನ ಜಾಸ್ತಿ ಮಾಡಿದ್ವಿ, ಯಾಕೆಂದ್ರೆ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸರ್. ಈ ರೈತನ ಹೇಳ್ತಾರೆ, ಸರ್ ನಾವು ಈ ಫ್ಲೆಮಿಂಜಿಯಾ ಸೆಮೈಲೇಟ್ ಅರಗನ ಗಿಡ ಹಾಕಿರೋ ತೋಟದಲ್ಲಿ ಇಪ್ಪನೆಲೆ ಗಿಡ ಚೆನ್ನಾಗಿ ಬರ್ತಾ ಇದೆ. ಸರ್, ಇದಕ್ಕೆ ಸ್ವಾಭಾವಿಕ ಶತ್ರುಗಳು ಯಾರು ಇಲ್ವೇ? ಈಗ ಅದಕ್ಕೆ ಈಗ ನೋಡಿ, ಯುಬ್ಲಿಮಾ ಅಂತ ಹೇಳ್ಬಿಟ್ಟು ಒಂದು ಇನ್ಸೆಕ್ಟ್ ಬರುತ್ತೆ, ಯುಬ್ಲಿಮಾ ಅಂತ ಹೇಳಿ ಒಂದು ಇನ್ಸೆಕ್ಟ್ ಬರುತ್ತೆ. ಅದಕ್ಕೆ ಅರಗಿಗೆ ನೋಡಿ, ಇಲ್ಲಿ ನಾವು ಗಮನಿಸಬೇಕು, ವೋಸ್ಟ್ ಸ್ಪೆಸಿಫಿಕ್ ಎಲ್ಲನೂ ಇನ್ಸೆಕ್ಟ್ ನಮ್ಮ ಸಿಲ್ಕ್ ವರ್ಮ್ ಬರಲ್ಲ, ಅದು ದಟ್ ಈಸ್ ಅ ವೋಸ್ಟ್ ಸ್ಪೆಸಿಫಿಕ್. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈಗ ನೀವು ಕಾಲೋನೈಸೇಷನ್ ಆದ್ಮೇಲೆ ಆ ಬ್ರೂಡ್ ಕಲ್ಚರ್ ನಿಗೆ ನಾವು ಗಿಡಗಳಿಗೆ ಕಟ್ಟದ್ಮೇಲೆ 20-25 ದಿವಸ ಆದ್ಮೇಲೆ ಬೆವಿಸ್ಟಿನ್ನು ಮತ್ತೆ ನೋವಾನ್ ಅಂತ DDVP ಸೊಲ್ಯೂಷನ್ ಎರಡನ್ನು ಕಂಬೈನ್ ಮಾಡಿ ಒಂದ್ ಸ್ಪ್ರೇ ಕೊಟ್ಬಿಡ್ತೀವಿ ಅಷ್ಟೇ. ಅಷ್ಟೇ, ಒಂದೇ ಒಂದ್ ಸ್ಪ್ರೇ ಕೊಟ್ಬಿಟ್ರೆ ಬೇಕಾದಷ್ಟು ನಾವು ಮಾಡಿದೀವಿ. ಅದಕ್ಕೂ ಗೊಬ್ಬರ ಗಿಬ್ಬರ ಹಾಕ್ಬೇಕ? ಸೇಮ್ ಆಸ್ ಇಟ್ ಈಸ್. 20% ನೀವು ಮಲ್ಬರಿಗೆ ಏನಾಗ್ತೀರಾ, ಅದ್ರಲ್ಲಿ 20% ಇದಕ್ಕೆ ಹಾಕೋದು ಸಾಕು. ಈಗ ನಾವು ಅದಕ್ಕೆ 40 ಮೆಟ್ರಿಕ್ ಟನ್ ಆಗ್ತಾ ಇದೀವಿ, ಅದ್ರಲ್ಲಿ 20% ಇದಕ್ಕೆ ಹಾಕೋದು ಅಷ್ಟೇನೆ. ಆಮೇಲೆ ಇದು ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸರ್, ಇದಕ್ಕೇನು ಯೂರಿಯಾ ಗೀರಿಯಾ ಅಮೋನಿಯಂ ಸಲ್ಫೇಟ್ ಏನು ಜಾಸ್ತಿ ಕೇಳೋದಿಲ್ಲ. ಇದು ಸ್ವಾಭಾವಿಕವಾಗಿ ಬೆಳೀತಕ್ಕಂಥದ್ದು ನೇಚರಲ್ಲಿ, ಸ್ವಾಭಾವಿಕವಾಗಿ ಇದು ದೈವದತ್ತ ಕೊಟ್ಟಿರ್ತಕ್ಕಂಥ ಎರಡೂ ಕೂಡ ಸಂಪತ್ತು. ಅದಕ್ಕೆ ನಾವ್ ಏನ್ ಹೇಳ್ತೀವಿ ಅಂತ ನಮ್ಮ ರೈತರುಗಳಿಗೆ ಇಲ್ಲಿ ಹೇಳೋದು, ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಫಾರ್ ದಿ ಸಸ್ಟೈನಬಲ್ ಕ್ರಾಪ್ ಪ್ರೊಡಕ್ಷನ್ ಅಂತ. ನೈಸರ್ಗಿಕವಾಗಿ ದೈವದತ್ತವಾಗಿ ಕೊಟ್ಟಿರ್ತಕ್ಕಂತ ಸಂಪನ್ಮೂಲವನ್ನು ಉಪಯೋಗಿಸಿಕೊಂಡು ಸುಸ್ಥಿರವಾದಂತ ಒಂದು ಕೃಷಿಯನ್ನ ಮಾಡಿ ಅದರಿಂದ ಸುಸ್ಥಿರವಾದಂತ ಒಂದು ಆದಾಯವನ್ನು ಪಡಿಬೇಕು ಅಂತ ನಾವು ಹೇಳ್ತಾ ಇರೋದು. ನಾವು ಇದನ್ನ ನಾವು ನಮ್ಮ ರೈತರ ಜೊತೆ ಇನ್ನೂ ಅಧಿಕ ಪ್ರಮಾಣದಲ್ಲಿ ಮಾಡಬಹುದು. ಇದನ್ನು ಮಾಡೋದಕ್ಕೆ ಇವತ್ತಿನ ದಿವಸ ನಾವು ಮುಂದೆ ಬಂದಿದೀವಿ. ನಮ್ಮ ಇನ್ಸ್ಟಿಟ್ಯೂಟ್ನವರು ಇವತ್ತಿನ ದಿವಸ ಲಾಸ್ಟ್ ಸ್ಕೇಲ್ ಅಲ್ಲಿ ಇದನ್ನ ಯಾವ ತರ ನಾವು ತಗೋಬೇಕು ಅನ್ನೋ ಇದರಲ್ಲಿ ನಾವು ಗಮನ ಹರಿಸ್ತಾ ಇದೀವಿ. ಇದು ನೀರಾವರಿ ಆಶ್ರಯದ ರೈತರು ಮಾಡಬಹುದು ಮಾಡಬಹುದು. ಉತ್ಪತ್ತಿ ಸಿಗುತ್ತೆ ಅನ್ನುವಾಗ ನಾವು ಮಾಡಬಹುದು, ಬಟ್ ಅದಕ್ಕೆ ಅರಿವು ಗೊತ್ತಿಲ್ಲ, ಇನ್ನು ಅರಿವಿಲ್ಲ ಜಾಸ್ತಿ ಇದ್ರ ಬಗ್ಗೆ ಅರಿವಿಲ್ಲ. ಆಮೇಲೆ ಇನ್ನೊಂದೇನಪ್ಪಾ, ಈ ನಮ್ಮ ಜೋಡಿ ಸಾಲ ಪದ್ಧತಿನಲ್ಲಿ ಶೇಡಾ ಬಿಡುತ್ತಲ್ಲ, ಶೇಡಾ ಬಿಡ್ತಾರೆ ಸ್ಪೇಸ್. ಇದು 8 ಅಡಿ, 8 ಅಡಿ ಮಧ್ಯದಲ್ಲಿ ಇದು 5 ಅಡಿ ಒಂದಿಲ್ಲ. ಅಲ್ಲ, ಎಷ್ಟೋ ಜನ 8 ಅಡಿಗೆ ಜೋಡಿ ಸಾಲ ಮಾಡಿದ್ದಾರೆ ಸರ್. ಒಂದಷ್ಟು ಜನ ಪ್ರಯೋಗಶೀಲರಾಗಿ ಜೋಡಿ ಸಾಲ್ ನಡುವಿನ ಅಂತರನ 8 ಅಡಿನೇ ಕೊಟ್ಕೊಂಡಿದ್ದಾರೆ. ಎಷ್ಟೋ ಕಡೆಗಳಲ್ಲಿ 10 ಅಡಿ ಕೂಡ ನಾವು ನೋಡಬಹುದು. 8 ಅಡಿ ಅವ್ರ ಜೋಡಿ ಸಾಲ್ ಮಾಡ್ಕೊಳ್ಳೋರ್ ಬದಲು 8 ಅಡಿ ಸಿಂಗಲ್ ರೋ ಮಾಡ್ಕೊಂಡ್ರೆ ಇನ್ನೂ ಭಾರಿ ಒಳ್ಳೇದು. ಇಲ್ಲ, ಈಗ ಅಲ್ಲಿರುವಂತಹ ಕಡೆ ಅವರೇನಾದ್ರು ಪ್ರಯತ್ನ ಮಾಡಬಹುದು. ಅಂದ್ರೆ ನೀವ್ ಹೇಳ್ತಾ ಇರೋ, ನೀವು ರೋ ಟು ರೋಗೆ 8 ಅಡಿ ಇರಬೇಕು. ಹೌದು, ಮಾಡಬೇಕು. ಮತ್ತೆ ಇದಕ್ಕೆ ನೀರಿನ ಅಂಶ ಜಾಸ್ತಿ ಬೇಕಾಗಿಲ್ಲ, ನೀರು ಜಾಸ್ತಿ ಜಾಸ್ತಿ ಬೇಕಾಗಿಲ್ಲ. ಇಟ್ ಆಲ್ಸೋ ಸಸ್ಟೈನ್ ಈವನ್ ಡ್ಯೂರಿಂಗ್ ದಿ ಮಾಯಿಸ್ಚರ್ ಸ್ಟ್ರೆಸ್ ಕಂಡೀಷನ್. ಅಂದ್ರೆ ಬರ ನಿರೋಧಕ, ಅಂದ್ರೆ ಒಂದ್ ಸ್ವಲ್ಪ ಒಂದು ಕಡಿಮೆ ಪ್ರಮಾಣದಲ್ಲಿ ನೀರಿದ್ರು ಕೂಡ ಅದು ಬದುಕುವಂತ ಒಂದು ಶಕ್ತಿ ಇದೆ ಅದಕ್ಕೆ. ಅಂದ್ರೆ ಬಹಳಷ್ಟು ವಿಚಾರಗಳನ್ನ ತಾವು ಕೂಡ ಸಂಶೋಧನೆ ಮೂಲಕ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಿರಿ, ಮತ್ತೆ ಒಂದಷ್ಟು ಪ್ರಯೋಗಗಳನ್ನು ಕೂಡ ನೆಲದ ಮಟ್ಟದಲ್ಲಿ ಮಾಡಿದಿರಿ. ಇನ್ನೊಂದು ನಮ್ಮ ಈ ಒಂದು ಈ ಭಾಗದಲ್ಲಿ ಎಲ್ಲ ಈಗ ಡ್ರಾಟ್ ಎಲ್ಲಿದೆ, ಡ್ರಾಟ್ ರೆಸಿಲೆನ್ಸ್ ಅಂತ ಹೇಳ್ತೀವಲ್ಲ ನೋಡಿ, ಅಲ್ಲಿ ನಮ್ಮ ರೈತರಿಗೆ ನಾವೇನ್ ಹೇಳೋದು ಅಂತಂದ್ರೆ ನೋಡಿ, ಇವತ್ತಿನ ದಿವಸ 50 LC ಗಿಡ ಹಾಕ್ಬಿಟ್ರೆ, 50 LC ಮರ ಅಂತ ಹೇಳ್ತೀವಲ್ಲ ಬೋರೆ ಹಣ್ಣಿನ ಗಿಡ, ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ವೋಸ್ಟ್ ಪ್ಲಾಂಟ್ ಫಾರ್ ಕೆರೆಯ ಲಕ್ಕ. 15 ಅಡಿಗೆ ಇವರು ಒಂದು 200 ಮರ ಕೂರಿಸ್ಬಿಟ್ರೆ, ಒಂದ್ ಎಕರೆ ಜಮೀನಲ್ಲ ಎಲ್ಲ ಅದು ಉಬ್ಬು ತಗ್ಗು ಕಲ್ಲು ಮಣ್ಣು ಎಲ್ಲ ಇರಲಿ, ಆ ಎಲ್ಚಿ ಗಿಡ ಅದು ಡ್ರಾಟ್ ಟಾಲರೆಂಟ್, ಅದನ್ನ ನೀವು ಮಾಡ್ಕೊಂಬಿಟ್ರೆ ಅಲ್ಲಿ ರಾಂಚಿನಲ್ಲಿ ಒಂದು ಮರದಲ್ಲಿ 3 ವರ್ಷ ಆದ್ಮೇಲೆ ಎಲ್ಚಿ ಗಿಡವನ್ನ ಅವನು ತಿನ್ನಿಂಗ್ ಎಲ್ಲ ಮಾಡಿ 3 ಅಡಿ 5 ಮಾತ್ರ ಇಟ್ಕೊತಾನೆ, ಒಳ್ಳೆ ಟೆಂಡರ್ ಶೂಟ್ ಬರುತ್ತಲ್ಲ, ಫ್ಲೆಶಿ ಆಗಿರುತ್ತಲ್ಲ ಒಂಥರ, ಆತರ ಮಾಡ್ಕೊಂಡಾಗ ಅದರಲ್ಲಿ ಅವನು ಒಂದು ಗಿಡದಲ್ಲಿ 10 ಕೆಜಿ ಲ್ಯಾಕ್ ತೆಗಿತಾನೆ, 50 ಗಿಡಕ್ಕೆ 500 ಕೆಜಿ ಆಗೋಯ್ತು. ಹಿಪ್ನೇರಳೆ ಬಿಟ್ಟು ಬಿಡ್ತಾರೆ. ಅಲ್ಲ, ಹಿಪ್ನೇರಳಲ್ಲ, ಎಲ್ಲಿ ಮಾಡ ಏನೂ ಮಾಡಕ್ಕಾಗಲ್ಲ ಅಂತ ಕೂತಿರ ಜಾಗದಲ್ಲಿ ಎಲ್ಚಿ ಗಿಡನ ಯಾಕಳಿ ಸ್ವಾಮಿ ಅಂತ ಹೇಳೋದು ನಾನು. ಈಗ ಫಾರೆಸ್ಟ್ ಏರಿಯಾದಲ್ಲಿ ಫಾರೆಸ್ಟ್ ಟ್ರೈಬಲ್ ಪೀಪಲ್ ನಾವು ಅಡ್ವೊಕೇಟ್ ಮಾಡಬಹುದಲ್ಲ, 50 ಎಲ್ಚಿ ಮರ ಮಾಡ್ಕೊಂಡ್ರಪ್ಪ ಇದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಹೈಬ್ರಿಡ್ ಕೊಡ್ತಾರೆ ಮಾಡ್ಕೊಳ್ಳಿ, ಅದನ್ನ ಮಾಡ್ಕೊಂಬಿಟ್ಟು ಇದನ್ನ ಯಾಕೆ ನಾವು ಸಪೋರ್ಟ್ ಮಾಡಬಾರ್ದು. ಒಳ್ಳೇದು ಶ್ರೀಕಂಠ ಸ್ವಾಮಿಗಳ, ಇದುವರೆಗೂ ಹಿಪ್ಪನೇರಳೆ ಜೊತೆ ಅರಗಿನ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ, ವಂದನೆಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.